ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ ಕುಂಟೆ ಕಾಲುವೆ ನೀರು ಗಲೀಜಾಗ್ತಾ ಐತೆ, ಸೊಳ್ಳೆ ನೋಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489858555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಮಲ್ಲಪುರ ಗ್ರಾಮದ ಕೃಷಿಕ ಜಿ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊನ್ನಾಳಿ ತಾಲೂಕು ಎಸ್ ಮಲ್ಲಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿ ಓಂಕಾರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕುಷ್ಕಿ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಿದ್ದಾರೆ. ಅವರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಓಂಕಾರಪ್ಪ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಓಂಕಾರಪ್ಪ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾಯಿದ್ರೆ? ಕೃಷಿ ಬದುಕು ನಾನು ಸುಮಾರು 2001-2002 ಸ್ಟಾರ್ಟ್ ಮಾಡಿದೆ ಸರ್. ನಾನು ಕೃಷಿ ಬಂದು ಪೂರ ಬರೀ ಇದೆ. ನಾನು ಹುಟ್ಟಿನೇನು ಅಪ್ಪಾರು ಇದೇ ಮಾಡಿ ತಾತಾರು ಇದೇ ಮಾಡ್ಕೊಂತ ಬಂದಾರೆ. ಅಂದ್ರೆ ಹಿಂದೆ ಬೆಂಗಾಡ್ ಸಾರ್ ಕರೆಂಟ್ ಸೇತಿದ್ದಿಲ್ಲ, ನಾನೇ ಸ್ವಂತ 43 ಕಂಬ ಹಾಕಿ ಸ್ವಂತ ಕರೆಂಟ್ ಒಯ್ದು 2-3 ಬೋರ್ ಹೊಸ್ಕೊಂಡು ಬೋರ್ವೆಲ್ ಬಿಟ್ಕೊಂಡು ಮಳೆ ಆಸ್ತಿತ ಮಳೆ ಯಾವಾಗೋ ಒಂದು ಟೈಮ್ ಬರೋದು. ಅಮ್ಮ ಪೂರ ನಮ್ಮ ತಲೆ ಒಬ್ಬನೇ ನಾನು ಅಂತಂದೇಳಿ ನಾವು ಒಂದು ತಲೆ ಉಪಯೋಗಿಸಿದಾಗ ನಮ್ಮ ಮನೇಲಿ ನೀರಾವರಿ ಮಾಡ್ಕೊಂಬ ನಮ್ಮ ಮನೆಯವರು ದನ ಆಡ್ಸಸ್ ಅವಾಗ ಒಂದು 4 ಎಮ್ಮೆ 1 5 ಹಾಕೋಗಿದ್ದು ಬರೋರು. ಮನೆ ಮುಂದೆ ತಿಪ್ಪೆಗೆಲ್ಲ ಒಂದು ಮಾನ ಗಿಡ ಹುಟ್ಟಿಸ ತಂದು ಹಚ್ಚಿರೋರು. ಅದು ಹಚ್ಚಬೇಕಾದ್ರೆ ನಾನು ಮತ್ತೆ ಕಿತ್ತು ಬೇರೆ ಕಡೆ ಕಚ್ಚಿಸೋದನ್ನು ಇದು ಉಳ್ಕೊಂಡಾಗಿ ಉಳಿತಾಯಿ ಸತ್ತು ಸಾಯ್ತಿಂತ ಮನುಷ್ಯನ ಮುದ್ಭಾವ ಮಾಡಿ ಹಚ್ಚಿಬಿಡ್ಸೋದನ್ನು. ಅಂದು ಇವತ್ತು ದೊಡ್ಡ ಮರ ಕಾಯ್ಬಿಟ್ಟಾಯ್ತದೆ. ಮಾರನೇ ವರ್ಷಕ್ಕೆ ಇದನ್ನು ಯಾಕೆ ಮಾಡಬಾರ್ದು ಅಂತಂದರೆ ಫಸ್ಟ್ ಸ್ಟಾರ್ಟಿಂಗ್ ಮಾವಿನ ಗಿಡ ಹಾಕಿ ಸರ್, 150 ಮಾವಿನ ಗಿಡ ಕಡಿಯಂದೆ. ಆ ಬೆಂಗಾಡು ಹಿಂಗೂ ವಾಡಿ ಹಿಂಗೂ ವಾಡಿ ಕಲ್ ಜರುಗು ನಿಮ್ಮ ಓಡಾಡಿ ಬರೀ ಕಲ್ಮಗೆ ಓಡಬೇಕು ಅಂಥ ಜಮೀನಲ್ಲಿ ನಾನು 60 ಸಪಾಟ 150 ಮಾವಿನ ಗಿಡ ಕಟ್ಟಿ ಮೆಲ್ಲ ಕಂಗಾರ ಒಳಗೆ ಶೇಂಗಾ ಕೃಷಿ ಬೆಳೆ ಪೂರ ಇಂಥವಿಲ್ಲ ಅನ್ನಂಗಲ್ಲ, ರಾಗಿ ಸಾವೆ ಹತ್ತಿ ನವಣೆ ಎಲ್ಲವನ್ನು ಕೃಷಿ ಬೆಳೆ ಅಷ್ಟು ಮಾಡಿ ಮುಗಿಸ್ಕೊಂಡು ಬಂದ್ಬಿಡ್ಸ. ಈಗ ಈಗ ಗಿಡ ದೊಡ್ಡ ಸುಮಾರು 20 ವರ್ಷ ಬಡಿ ಬಂದು ಸಹ ಗಿಡ ಅವಳಾಗಿದ್ದಾವೆ. ಸ್ವಲ್ಪ ಒಳ ತರಕಾರಿ ಮಾಡ್ಕೊಂಡು ವಾರಕ್ಕೊಮ್ಮೆ ಸಂತೆ ನಾನು ಬೇರೆ ಯಾರಿಗೂ ಕೊಡಲ್ಲ, ನಾನೇ ಸ್ವತಃ ಹೊನ್ನಾಳಿಯಾಗಿ ಸಂತೆ ಮಾಡ್ಕೊಂಡು ಮಾರ್ಕೆಟ್ ನಾನೇ ಕುತ್ಕೊಂಡು ಅಂಗಡಿ ಹಾಕ್ಕೊಂಡು ಮಾರ್ಕೊಂಡು ಬರ್ತೀನಿ ಸರ್. ಬಂದ ಲಾಭ ನಾವೇ ಮಾಡ್ತೇವೆ, ಕೇಳ್ತಾರೆ ಯಾರಿಗೂ ಕೊಡಲ್ಲ. ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ಹೆಣ್ಣು ಮಕ್ಕಳು ಅಷ್ಟು ಕಾಜಿಂದ ಮಾಡ್ಕೊಂಡು ಸುಖವಾಗಿ 3 ಎಮ್ಮೆ ರವೆ ಹಾಲಂತೂ ಆ ಡೈರಿ ಹಾಕಲ್ಲ. ಮನೆಯಾಗ ಮಕ್ಕಳು ಮೊಸರು ಬೆಣ್ಣೆ ತುಪ್ಪ ತಿನ್ಬೇಕು, ನಾನು ತಿನ್ಬೇಕು ಅವ್ರ ಜೊತೆಗೆ. ನಾನು ಎಷ್ಟೇ ಹಾಲು ಆದರೂ ನಾನು ಡೈರಿ ಹಾಕಲ್ಲ ಸರ್. ತಿನ್ಬೇಕು, ನಾವು ಕಸು ಊರ್ಬೇಕು. ಯಾವತ್ತು ನಾನು ಆಸ್ಪತ್ರೆಗೆ ಹೋಗಿಲ್ಲ, ಇಂಜೆಕ್ಷನ್ ಯಾವತ್ತು ಮಾಡಿಸಿಲ್ಲ, ಏನೋ ಒಂಚೂರು ನಾಟಿ ಔಷಧಿ ಅಂದರೆ ನಾನು ಬೇಕಾದ ತಗೊಂತಂದ್ರೆ ನಾನು ಇವತ್ತು ನಾನು ಬಡ್ಡಿ ಹೋಗಿಲ್ಲ ಸರ್. ಅದು ಕೃಷಿ ಬಗ್ಗೆ ಸಹ ಭಾಳ ಕಷ್ಟಪಡೋದ್ರೆ ಅದನ್ನು ಹೇಳ್ಕೊಳಕ್ಕೆ ನನಗೆ ಒಂದು ನಮ್ಮನೆ ಕಣ್ಣೀರು ಬರುತ್ತೆ. ಆ ಹೊಲ ಜಮೀನು ಅಂದರೆ ಕಾಡ್ಗಲ್ಲ. ಅಯ್ಯೋ ಇವನು ಅಲ್ಲಿ ಕರೆಂಟ್ ಹೋಗ್ಯಾನ ನೋಡ್ತಾನೆ, ಅಯ್ಯೋ ಇವ್ನು ಬೆಳೆ ಬೆಳ ನೋಡ್ತೀನವರು. ಅದು ನನ್ನ ದೈವಕ್ಕೆ ಸಹ ಇವತ್ತು ಕೃಷಿ ಆಫೀಸ್ನವ್ರು ಹುಡುಕ್ಯಂತ ಬಂದು ಬೆಂಗಳೂರಿಂದ ಬಂದು ಈ ದಾವಣಗೆರೆ ಜೇಡಿ ಗೊಲ್ಲ ಸಾಹೇಬ್ರಿ ಸಹ ಅವಾಗ ಆ ಟೈಮ್ನಾಗ ವರ್ಷಕ್ಕೆ 3-4 ಬಾರಿ ಕೆಸರಾಗ ಹೆಣ್ಮಕ್ಳು ಆದಾಯನ ಕಟ್ಕೊಂಡು ಬಂದು ನನ್ನ ತೋಟಕ್ಕೆ ಭೇಟಿ ಮಾಡಿ ಅಯ್ಯ ರೈತ ಕೊಡ್ರಿ 2 ಪ್ಯಾಕೆಟ್ ಹತ್ತಿ ಹಾಕಿ ಸರ್ 70,000-80,000 ರೂಪಾಯಿ ಒಟ್ಟು ಗಿಡವಾಗೆ ಬೆಳೆದಿದ್ದು. ನಾನು ಶೇಂಗಾ ಹಾಕಿದ್ದು 20 ಸೇರು 30 ಸೇರು ಶೇಂಗಾ ಬರೋ 15 ಚೀಲ 20 ಚೀಲ ಶೇಂಗಾ ಅದೆಲ್ಲ ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಕೂಡ ಆಗಿ ರಾಜಮಟ್ಟದ ಪ್ರಶಸ್ತಿ ಪಡ್ಕೊಂಡೆ ಸರ್. ನಾನು 2001-2002 ಸಮಗ್ರ ಕೃಷಿಯೊಳಗೆ ತರಬೇತಿ ಕೊಟ್ಟಾಗ 2010-2011 ನನಗೆ ಬೆಂಗಳೂರವರು ಮತ್ತು ದಾವಣಗೆರೆ ಕೆ ವಿ ಕೆರು ಜೆ ಡಿ ಗೊಲ್ಲರು ಅವರು ಇದ್ದಾಗ ನನಗೆ 2010-2011 ಕೃಷಿ ಪ್ರಶಸ್ತಿ ಕೊಟ್ಟರು ಸರ್. ಬೆಳಗಾವಿ ವಿಧಾನಸೌಧಕ್ಕೆ ನಮ್ಮ ಒಟ್ಟು ಇಡೀ ಫ್ಯಾಮಿಲಿನ ಬಸ್ ಮಾಡ್ಕೊಂಡು 2 ದಿವಸ ಟೂರ್ ಹೊಡೆದು ಅಲ್ಲಿ ಕರ್ಕೊಂಡು ಹೋಗಿ 25,000 ರೂಪಾಯಿ ಚೆಕ್ಕು ನನಗೆ ಭಾಳ ಮನ್ನಣೆ ಮಾಡಿ ಕಳಿಸಿ ಸರ್ ಅಲ್ಲಿ ಬೇಗ ವಿಧಾನಸೌಧ. ಈ ಕೃಷಿ ಪಂಡಿತ ಪ್ರಶಸ್ತಿ ಬಂದಾಗ ಏನು ಅನಿಸ್ತು ನಿಮಗೆ? ಭಾಳ ಖುಷಿ ಸರ್. ನಾನು ಏನು ಮಾತಾಡೋಕೆ ಆಗಂಗಲ್ಲ ಸರ್. ಅವಾಗ ಇದು ನಾನು ಕನಸಿನಾಗೂ ಕಂಡದಲ್ಲ ಇವಾಗ, ಯಾಕೆಂತಂದರೆ ಆ ಜಮೀನು ಕಲ್ಲು, ಆ ಕಲ್ಲು ಜಮೀನ ನಾನು ಈ ಮಟ್ಟಕ್ಕೆ ಬರ್ತೀನಿ ಇಲ್ಲ ಕಿದ್ರು ಸಹ ಈಗ ಅವ್ರು ನನಗೆ ಭಾಳ ಖುಷಿ ಸಹ ಮಾಡ್ಕೊಂಡು. ನೀವು ಅಷ್ಟೊಂದು ಕಷ್ಟಪಟ್ಟದಕ್ಕೆ ಈ ಥರ ಪ್ರಶಸ್ತಿ ಬಂದಾಗ ನೀವು ಕಷ್ಟ ಪಟ್ಟದಕ್ಕೂ ಸಾರ್ಥಕ ಆಯಿತು ಅನಿಸಿತ್ತು? ಹೌದು ಸರ್, ನನಗೆ ಎಷ್ಟು ಕಷ್ಟಪಟ್ಟು ದೇವ್ರು ನನಗೆ ಕೊಟ್ಟು ಒಂದು ತುತ್ತಾರೆ ಅಂತ ಭಾಳ ಖುಷಿ ಪಟ್ಟೆ ಸರ್. ನಾನು ಅವಾಗ ಇನ್ನೂ ಚೆನ್ನಾಗಿ ಕೃಷಿ ಮಾಡಬೇಕು ಅಂತ ಆಸಕ್ತಿ ಬಂತ ಪ್ರಶಸ್ತಿ ಬಂದಾಗ? ಖುಷಿ ಅವತ್ತಿಗಂತ ಇವತ್ತು ಇನ್ನೂ ಭಾಳ ಚೆನ್ನಾಗಿದೆ ಸರ್. ಭಾಳ ಭಾಳ ವೆರೈಟಿ ಜಾಸ್ತಿ ಮಾಡ್ಯಾನೆ. ಪ್ರಶಸ್ತಿ ಬಂದ ಮ್ಯಾಗೆ ಇನ್ನೂ ಸಾವಿರ ಬರ್ತಾನೆ ಮತ್ತು ರಾಜಮಟ್ಟಕ್ಕೆ ಕಾಲ್ ಮಾಡೋಕೆ ಹಚ್ಚ ಸರ್. ಕೆ ವಿ ಕೆ ಬಸವನಗೌಡರು ರಾಜಮಟ್ಟಕ್ಕೆ ಕಾಲ್ ಮಾಡೋಕೆ ಹಚ್ಚಾರೀಗ ಅವರು. ಅವ್ರ ದೇವ್ರ ಇಚ್ಛೆ ಅದು ಏನಾಗುತ್ತೆ ಗೊತ್ತಲ್ಲ ನನಗೆ. ಅದು ಬರುವವರು ಇಲ್ಲಿ ಹೋಗುವವರು ಅವ್ನ ಇಚ್ಛೆ ಅಂದರೆ ಇನ್ನೂ ರಾಜ್ಯಮಟ್ಟದ ಪ್ರಶಸ್ತಿನೂ ಬರೋ ಸಾಧ್ಯತೆ ಐತೆ? ಐತೆ, ರಾಷ್ಟ್ರಮಟ್ಟದ ಬರ್ಬೇಕು. ರಾಜಮಟ್ಟದ ಮಾತ್ರ ರಾಷ್ಟ್ರಮಟ್ಟದ ಬರ್ಬೇಕು ನಮಗೆ. ಈಗ ರಾಜ್ಯಮಟ್ಟದ ಬಂದಿದೆ, ರಾಷ್ಟ್ರಮಟ್ಟದ ಬರ್ಬೇಕು. ರಾಷ್ಟ್ರಮಟ್ಟದ ಬರ್ಬೇಕು ಅಂತ ಆಸೆ ಮಾತಾಡೋದು ನೋಡ್ಬೇಕು ಸರ್ ಏನಾಗತ್ತ. ಭಗವನ್ ಇಚ್ಛೆ, ನಾನು ಬೇಡ್ಕೊಳಂಗಿಲ್ಲ. ಅವ್ರು ಕೊಟ್ಟು ಕೊಡ್ಬೋರು ಬಿಟ್ಟರೆ ಬಿಡ್ಬೋದು. ಇಷ್ಟು ಚೆನ್ನಾಗಿ ಕೃಷಿ ಮಾಡಿದ್ರೆ ದೇವ್ರ ಆಶೀರ್ವಾದ ಇದ್ರೆ ಬರುತ್ತೆ. ಬರುತ್ತೆ ಸರ್. ನಾವು ಮಾಡಿದ್ದಕ್ಕೆ ಆಶೀರ್ವಾದ ಕೊಟ್ಟು ಕಳಿಸ್ಬೇಕು ಅವನು ನೋಡೋ ಏನಾಯ್ತು. ಅದನ್ನೇ ಬೆಟ್ಟ ಅದು ನನಗೆ ಒಂದು ಖುಷಿಗೋಸ್ಕರ ಇದು ಏನು ನಾನು ಏನು ಮಾತಾಡ್ತೀನಿ ನನಗೆ ಒಂದೊಮ್ಮೆ ಕಣ್ಣು ಇಟ್ಕೊಳ್ಳೋಣ ಸರ್. ಜಮೀನು ಎಷ್ಟು ಎಕರೆ ಇದೆ? ಜಮೀನು 4 ಎಕರೆ ಸರ್. 4 ಎಕರೆಲ್ಲೂ ತೋಟಗಾರಿಕೆ ಬೆಳೆಗಳು ಬೆಳೀತಾ ಇದ್ರೆ? ತೋಟಗಾರಿಕೆ ಮತ್ತು ಕೃಷಿ ಬೆಳೆನು ಒಂದು 150 ಅರಣ್ಯ ಬೆಳೆನು ಐತೆ ಸರ್. ಯಾರು ತ್ಯಾಗ ಸಿಲ್ವಾರು 150 ಐತಿ. ಹುಣಸೆ ಗಿಡ ಅದಾವೆ 50 ಗಿಡ ಫಲಕುಂದ ಸರ್ ತೆಂಗೀಗ. ಮತ್ತು ಹೋದ ವರ್ಷ 200 ಗಿಡ ತೆಂಗು ಹಾಕ್ಯಾನಿದ್ದಾರೆ. 250 ತೆಂಗು ಗಿಡ, 150 ಮಾವು, 60 ಸಪೋಟ, ಕಾಡ್ನೆಲ್ಲ ಐತಿ, ಮೂಸುಂಬಿ ಐತಿ, ಪ್ಯಾರ್ಲೆ ಐತಿ, ಒಂದು 300 ಅಡಿಕೆ ಗಿಡನೂ ಬಂದಾವೆ. ಈ ವರ್ಷ ಒಂದು 2 ಕ್ವಿಂಟಲ್ 2.5 ಕ್ವಿಂಟಲ್ ಕೂಡ ಇನ್ನೂ 1 ಕ್ವಿಂಟಲ್ ಆಗ್ತೈತಿ. ಈಗ ಆ ಮಠಕ್ಕೆ ಮಾಡಿ ನೆಮ್ಮದಿ ಜೀವದಿಂದ ಒಂದು ತೋಟಗಾರಿಕೆ ಅಂದರೆ ಪ್ಯಾಕೋಸ್ ಹಾಕಿಕೊಟ್ರೆ ಒಂದು 2 ಲಕ್ಷ ರೂಪಾಯಿ ಇದೆ. ಪ್ಯಾಕೋಸ್ ಕಟ್ಕೊಂಡೆ ಮತ್ತು ಈ ರೇಷನ್ ಮಾಡ್ಕೊಂಡು ಸರ್ ಹೊಸ್ತ ಓದನೇ ವರ್ಷದಿಂದ ರೇಷನ್ ಮಾಡ್ಕೊಂಡು ಒಳಗೆ ಸ್ಟಾರ್ಟ್ ಮಾಡ್ಕೊಂಡು ಅದೇ ಮನೆಯಾಗ 2 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಸುಮ್ಮ ಅಂತ ಅದೇ ಕೈಕೊಂಡು ಸರ್ ಸೊಪ್ಪು ಬಂದು ಮನೆ ಕಟ್ಕೊಂತ ಅದು 8,000 10,000 ರೂಪಾಯಿ 12,000 ರೂಪಾಯಿ ರೇಟು ಬಂದಂಗೆ ಅದು ನನ್ನ ಕೈ ಸಿಗ್ತದೆ ಸರ್. ಈಗ ಇನ್ನೊಂದು ಬೇರೆ ಇನ್ನೊಂದು 1 ಎಕರೆ 1,000 ಬೋರಸ್ ಅದು ನನ್ನ ಮಗ್ಗೆ ಒಂದು 500 ಗುಣೆ ಎಲೆ ಬೆಳ್ಳಿನ ಹಾಕ್ಕೊಡೋಣ ಸರ್. ಭಾಳ ಚೆನ್ನಾಗೈತಿ. ಒಂದು ತಿಂಗಳಿಗೆ 20,000 ರಿಂದ 50,000 ಮಟ್ಟನೂ ಬರುತ್ತೆ ಅದು. ಈ ತೋಟಗಾರಿಕೆ ಬೆಳೆಗಳ ಜೊತೆಗೆ ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ರು? ಸಮಗ್ರ ಕೃಷಿ ಒಳಗೆ ಇದೆ ತರಕಾರಿ, ಸೊಪ್ಪು, ವಾರಕೊಮ್ಮೆ ಸಂತೆ ಮಾಡೋಕ್ಕೆ ಬೇಕಲ್ಲ ಮತ್ತು ಮುಳುಗಾಯಿ, ಬದನೆ, ಬೀನ್ಸು ಬಂದಂಥ ಅಷ್ಟು ನಾನೇ ಒಯ್ದು ಸಂತೆ ಮಾಡ್ಕೊಂಬಿಟ್ಟು ಸೊ ವಾರ್ಕೊಂಬಿಟ್ಟು. ಈಗ ನಾವು ಸಾಕಷ್ಟು ಜನ ರೈತರು ನೋಡ್ತಾ ಇರ್ತೀವಿ, ಹಾಕಿದ್ರೆ 5 ಎಕರೆ ಅಡಿಕೆ ಹಾಕಿಬಿಡೋದು, 5 ಎಕರೆ ಮಾವು ಹಾಕಿಬಿಡೋದು, ಒಂದೇ ಥರ ಬೆಳೆಗಳು ಬೆಳೀತಾರೆ. ಅಂಥದ್ರಲ್ಲಿ ನೀವು ಎಲ್ಲ ಥರದ ಒಂದು ತೋಟಗಾರಿಕೆ ಬೆಳೆಗಳನ್ನ ಬೆಳೀತೀರ, ಸೊಪ್ಪು ಬೆಳೀತೀರ, ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ರೆ ಈ ಥರ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಏನು ಅನುಕೂಲ ಅಂತೀರ? ಮಿಶ್ರ ಬೆಳೆ ಬೆಳೆಯಿಂದ ಅನುಕೂಲ ಇದೆ ಸರ್. ಈಗ ನೋಡಿ ಈ ವರ್ಷ ಭಾರಿ ಅತಿವೃಷ್ಟಿ ಮಳೆ ಆತ, ಒಂದು ಬೆಳೆ ಹೋತು, ಮೆಕ್ಕೆಜೋಳ ಲಾಸಾಗಿ ಹೋದು, ಮೆಣಸಿಗಿಡ ಹಾಕಿದ್ದೆ ಮೆಣಸಿಗಿಡ ಹೋತು, ತರಕಾರಿನ ಸ್ವಲ್ಪ ಅವೇಡ ಆಯಿತು ಸ್ವಲ್ಪ ಹೋತು, ಒಂದು ಬೆಳೆ ಹೋರು ಒಂದು ಬೆಳೆ ಮಾವಿನ ಬರತಿ ಬಿಡಿ ಬೇಸಿಗೆಗೆ ಸಪರವಾಗಿ ಎತ್ತಾಸ್ತಿನ ಬರತಿ, ಅಡಿಕೆನೂ ಒಂದಿಷ್ಟು ಬಂತು, ಒಂದು ಬೆಳೆ ಹೋರು ಒಂದು ಬೆಳೆ ಬೆಳೆ ಹೋಗುತ್ತೆ ಅಂತ ಸಮಗ್ರ ಕೃಷಿ ಒಳಗೆ ನಾವು ಸ್ವಲ್ಪ ಸಿಂಪಲ್ ಮಾಡ್ಕೊಂಡು ಹೋಗ್ತೇವೆ ಸರ್. ಅದರಿಂದ ಸ್ವಲ್ಪ ನೆಮ್ಮದಿ ಜೀವನ ಐತೆ ಸರ್ ನಮಗೆ. ಈಗ ಪ್ರಾರಂಭದಲ್ಲಿ ಕುಷ್ಕಿ ಜಮೀನಲ್ಲಿ ಬೆದಲ್ ಜಮೀನಲ್ಲೇ ತೋಟಗಾರಿಕೆ ಬೆಳೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ವಿ, ನಂತರ ಬೋರ್ ಹಾಕ್ಸ್ಕೊಂಡ್ವಿ ಅಂತಂದರೆ ಪ್ರಾರಂಭದಲ್ಲಿ ಏನು ಕಷ್ಟ ಆಗಲಿಲ್ಲ ನಿಮಗೆ? ಪ್ರಾರಂಭದಲ್ಲೇ ಕಷ್ಟ, ಭಾರಿ ಕಷ್ಟ ಬಂತು ಸರ್. ಅದು ಮಟ್ಟಿ ಜಮೀನು ಅವತ್ತು ಮಾಡಬೇಕು, ಡಿಸಿಪಿಲ್ಲ, ಟ್ಯಾಕ್ಟರ್ ಇಲ್ಲ, ಕೈಯಾಗೆ ಉಳುಮೆ ಮಾಡಿ ಎತ್ತು ಗಾಡಿ ಕೈಯಾಗೆ ಉಳುಮೆ ಮಾಡ್ಕೊಂಡು ಗಿಡ ನನಗೆ ಸ್ವಂತ ತಂದಾಕಿ ಸರ್. ನಾನು ಅವತ್ತಿಂದ ಇವರಾಗಿದ್ದಿಲ್ಲ. ಅವಾಗ ಏನೋ ನನ್ನ ಅದೃಷ್ಟಕ್ಕೆ ಅವರು DLDB ಸಾಹೇಬರು ಬಂದರು, ರೈತ ಬಾಯಿಂದ ಕರೆದು ಅವರು ಸ್ವಲ್ಪ ಗಿಡ ಕೊಟ್ಟು ಅವತ್ತಿಂದ ಹೆಲ್ಪ್ ಮಾಡಿದ್ರು. ಅವತ್ತಿಂದ ಹೆಲ್ಪ್ ಆಗಿ ಸರ್ ಇವತ್ತು ನೀನು ಹೆಲ್ಪ್ ಮಾಡ್ತಾರೆ, ನನಗೆ ಸಹಾಯ ಕೊಟ್ಟೆ ಕೊಟ್ಟಾರೆ. ಬೆಂಗಳೂರಿಂದ ಬರ್ತಾರೆ, ದಾವಣಗೆರೆ ಕೆವಿಕರು ಬರ್ತಾರೆ, ನಮ್ಮ ಹೊನ್ನಾಳಿ ತೋಟಗಾರರು ಬರ್ತಾರೆ, ಕೃಷಿ ಇಲಾಖೆಯವರು ಬರ್ತಾರೆ, ಎಲ್ಲರೂ ಸಹಕಾರಿಂದ ನಾನು ಮ್ಯಾಲೆ ಬಂದು ಅನುಕೂಲ ಮಾಡ್ಕೊಂಡು ಸರ್ ಸಂತೋಷ ಜೀವ ಇದೆ ಸರ್. ಈಗ ನೀವು ಹಣ್ಣನ್ನೇ ಬೆಳೀಲಿ ತರಕಾರಿನೇ ಬೆಳೀಲಿ, ನೀವು ಹೋಲ್ಸೇಲಾಗಿ ಒಂದು ಕೊಟ್ಟು ಬರೋದಿಲ್ಲಪ್ಪ, ನಾನೇ ಸಂತೆಲಿ ಕುಂತ್ಕೊಂಡು ಮಾರಾಟ ಮಾಡ್ತೀನಿ ಅಂತಂದ್ರೆ ಈ ಥರ ಮಾಡೋದ್ರಿಂದ ಏನು ಅನುಕೂಲ ಅಂತೀರ? ನಮಗೆ ಲಾಭ ಇದೆ ಸರ್. ಅವರಿಗೆ 10 ರೂಪಾಯಿ ಕೊಟ್ಟರೆ ನಾವಿಲ್ಲಿ 15 ರೂಪಾಯಿ ನಮ್ಮ ರೈತ ತಿನ್ನಲಿ, ನಮ್ಮ ಸಾಯಬಿಟ್ಟು ಬರ್ತಾರೆ, ಪಚ್ಚಿ ಇರ್ತಾರೆ, ಬರೋ 10 ನಿಮಿಷಕ್ಕೆ 1/2 ಗಂಟೆ 1 ಗಂಟೆ ನಾನು ಏಸೆ ಹೋಗೋರು, 2 ಗಂಟೆ ನಾನು ಸಂತೆ ಕುಳೋದು. 20 ವರ್ಷ ಮಾಡ್ಕೊಂಡು ಬಂದಲ್ಲ ನಮ್ಮ ಬರೀ ನಮ್ಮ ಜನನೇ. ಯಾಕೆ ಸಮಗ್ರ ಕೃಷಿ ಇವ್ರು ಔಷಧಿ ಕಷಾಯ ಹೊಡೆಯೋಲ್ಲ ಅಂತೇಳಿ ನಮಗೆ ಭಾಳ ಬೇಡಿಕೆ ಇದೆ ಸರ್. ಅಮ್ಮ ಹಣ್ಣು ಮಾವಿನ ತೋಟ ಸಪೋಟನ್ನು ನಾನು ದೀನಿ ಕೊಟ್ಟಿರ್ತಾನೆ ಸರ್. ಹೊಸ 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಅದನ್ನು ದೀನಿ ಕೊಟ್ಟಾನೆ. ಇನ್ನು ಒಳಗ ನಾನು ಕಾಯಿ ತರಕಾರಿ ಅವು ಇವು ಕಾಡಿನಲ್ಲಿ ಅವು ಬರೋವಂಥವು ಸಣ್ಣ ಪುಟ್ಟ ಒಯ್ದು ನಾನು ಸಂತೆ ಸ್ವಂತ ಮಾಡ್ಕೊಂಡು ಸರ್. ನೀವು ಏನು ರಾಸಾಯನಿಕ ಗೊಬ್ಬರ ಬಳಸೋದಿಲ್ವಾ? ರಾಸಾಯನಿಕ ಕಡಿಮೆ ಸರ್. 50 ಕೆಜಿ ಹಾಕ್ಬಂಗಂದ್ರೆ 20 ಕೆಜಿ ಒಳಗೆ ಹಸಿಲು ಗೊಬ್ಬರ, ರೋಟಿ ಒರ್ಸೋದು, ಕಸ ಬೆಳೆಸೋದು, ಸ್ವಲ್ಪ ಗೊಬ್ಬರ ಹೋಗೋದು, ಕಸ ಬೆಳೆಸಿ ಸಾವಯವ ಗೊಬ್ಬರ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಅದೇ ಶಕ್ತಿ ಭಾಳ ನಮಗೆ ಸರ್. ಹೆಚ್ಚಾಗಿ ಸಾವಯವ ಕೃಷಿಗೆ ಒತ್ತು ಕೊಡ್ಬೇಕಂತ ಯಾಕೆ ಅನ್ನಿಸ್ತು? ಯಾಕೆ ಕೊಡ್ಬೇಕು ಅನಿಸ್ತಾ ಇದು ಹೊಸ ಔಷಧಿ ಕಷಾಯ ಮಾಡಿ ಮಾಡಿ ಭೂಮಿ ಬಡಗಿರ್ಸ. ಈಗ ಹೆಂಡ ಹೊಡೋರು ದೇಹ ಹೆಂಗಾಗಿರತ್ತೆ ಹಂಗೆ ಆ ಥರ ಈ ಭೂಮಿನೂ ಬರ್ತಾಯಿದ್ದು ಮುಂದೆ. ಈಗ ನನ್ನ ಮಗ್ಗರೇ ಆಯ್ತು, ನಮ್ಮ ಅಮ್ಮಗ್ಗರೇ ಆಯ್ತು, ಒಂದಿಟ್ಟು ಬ್ಯಾಕನಾಗ ಬಿಟ್ಟು ಹೋಗ್ಬೇಕು ಸರ್ ಹಂಗಾಗಿ ಸಾವಯವ ಕೃಷಿ ಮಾಡಬೇಕು. ನಾನು ಎಷ್ಟೇ ಆಗಲಿ ನನಗೆ ಅವರ ಕಷ್ಟ ಬಿಡಬಾರ್ದು ಈ ಥರ ಮಾಡ್ಯಾರ ನೋಡಿ ಸರ್. ಈಗ ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಾತ್ರ ಇಳುವರಿ ಬರುತ್ತೆ ಅನ್ನೋಂಥ ರೈತರಿಗೆ ಎಲ್ಲ ಹೆಚ್ಚಾಗಿ ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರ ಕೊಡ್ತಿದ್ದಾರೆ, ಕ್ರಿಮಿನಾಶಕಗಳು ಬಳಸ್ತಾರೆ, ಅಂಥ ರೈತರಿಗೆ ಏನು ಹೇಳೋ ಕಷ್ಟಪಡ್ತಾರೆ? ನಾನು ಭಾಳ ಹೇಳ್ತೇನೆ ಸರ್, ನಮ್ಮ ಜನಗಳಿಗೆ ಔಷಧಿ ಕಡಿಮೆ ಹೊಡ್ರಿ, ಏನು ಇಲ್ಲ ಸುಖ ಇಲ್ಲ ಅವ್ರಿಗೆ, ಮನುಷ್ಯ ಹದಿಗಟ್ತಾನೆ, ಸರ್ಕಾರಿ ಗೊಬ್ಬರನ ಭಾಳ ಹಾಕ್ಬಾರ್ರಿ. ಮೆಕ್ಕೆಲು ಹೊಡಿತಾರಲ್ಲಪ್ಪ ಹಂಗೆ ಹೊರಗೆ ಕೊಟ್ಟರೆ ರೋಟಿ ಕೊಚ್ಚರಿ ಗೊಬ್ಬರ ಕತ್ತಾರ, ಮುಂಗಾರಾಗ ಬಾಳೆ ಲಾಭಾಕ್ರಿ, ಒಂದು ಸೋರಿ ಗೊಬ್ಬರ ಕಡಿಮೆ ಆಗತ್ತೆ, ಆವಾಗ ಈ ಗೊಬ್ಬರ ರಾಸಾಯನಿಕ ಗೊಬ್ಬರ ಕಡಿಮೆ ಆಗುತ್ತೆ, ನೀವು ಧನಿ ಗೊಬ್ಬರ ಕಡಿದ್ರು ಕೂಡ ಅವ್ರಿಗೆ ಗೊಬ್ಬರ ಆಗುತ್ತೆ. ಅದು ನೋಡ್ರಪ್ಪ ಅಂತ ನಾವು ಸ್ವಂದು ನಿಂತಿದ್ ಮಾಡ್ಸ್ತಾರೆ ಸರ್, ನಾನು ಮಾಡ್ಯಾನೆ, ನಾನು ನೋಡಿ ಕೆಲವು ಮಾತಾಡ್ತಾರೆ ಈಗ ಅವರು. ಈಗ ತೋಟಗಾರಿಕೆ ಬೆಳೆಗಳು ಬೆಳೀತಾ ಇದ್ರಲ್ಲ, ನೀರೆಲ್ಲ ಈಗೇನು ಡ್ರಿಪ್ ಮಾಡ್ಕೊಂಡಿದ್ರೆ ಯಾವ ರೀತಿ ಕೊಡ್ತಾರೆ, ನೀರು ನಿರ್ವಹಣೆ ಯಾವ ರೀತಿ ಮಾಡ್ತಾರೆ? ಡ್ರಿಪ್ಪು ಕಡಿಮೆ ಸಹ ನಾವು ಹಾಯ ನೀರು ಕೊಡ್ತೇವೆ, ಆಮೇಲೆ ಜಟ್ಟು ಹೊರಗೆ ಸುತ್ತಲೂ ಕಾಡು ಜಟ್ಟಿ ಗಿಡ ಬೆಳೆಸ್ತೀವಿ, ಅದಕ್ಕೂ ನೀರು ಹೋಗಲ್ಲ. ಹಂಗಾಗಿ ಜಟ್ಟು ಹಚ್ಕೊಂಡು ಸಿಂಪರಣೆ ಮಾಡ್ಕೊಂತ ಅಷ್ಟು ಅವು ಬರ್ಬೇಕು, ನಮ್ಗೆ ಇದು ಬೆಳೆನೂ ಬರ್ಬೇಕು ಅಂತಂದೇಳಿ ಆ ಥರ ಮಾಡ್ತಾರೆ ಸರ್. ಸೈಡ್ ಬೆಳೆನೂ ಚೆನ್ನಾಗಿರ್ತಾರೆ, ಯಾಕೆ ಗಾಯಟ್ ಹಾಕ್ಬಾರ್ದು, ಸಾಗುವಾನೆ ಸಿಲ್ವಾರ ಹುಣಸೆ ಅವು ತೆಂಗು ಓಸ್ತಾವ, ಅದಕ್ಕೂ ನೀರು ಬೇಕಂದ್ರೆ ಜಟ್ಟು ಹದಿನಿಸ್ಕೊಂಬರ್ ಜಟ್ಟು ಹಾಸ್ತಾ ಬರೋ. ಹಣ್ಣಿನ ಬೆಳೆಗಳಂದ್ರೆ ಏನೇನು ಹಣ್ಣಿನ ಬೆಳೆಗಳು ಬೆಳೀತಾ ಇದ್ರ? ಮಾವು ಸಪರಣೆ ಜಾಸ್ತಿ ಇರೋ ಸರ್, ಅದನ್ನು ನಾನು ಸಾಬ್ರಿಗೆ ಗುಟ್ಟಿ ಕೊಟ್ಟೆ ಹೊಸ್ಕೊಂಬಿಟ್ಟು, ಒಂದು ಬೆಳೆಗೆ 90,000 to 1,00,000 ರೂಪಾಯಿ, 1-2,00,000 ರೂಪಾಯಿ ಹೋಗುತ್ತೆ ಸರ್. ಈ ಕೊರೋನಾ ಕಡೆಯಿಂದ ಸ್ವಲ್ಪ 2 ವರ್ಷ ನಮಗೂ ಹೊತ್ತಾಗೈತೆ ಅದು, ಮತ್ತು ಅವ್ರು ಕೇಳ್ದಂಗೆ ಕೊಟ್ಟು 4 ರೂಪಾಯಿ ನಮಗೆ ಬೋನಸ್ ಹಾಕೋ ಅಂತ ಹೇಳಿ ನಂಬೋದನ್ನು ಕೊಟ್ಟು ನಮ್ಮ ಬೆಳೆ ಏನೋ ಬೆಳ್ಕೊಂಡು ಹೋಗ್ತಾ ಇರ್ತವೆ ಸರ್. ಮೊನ್ನೆ ಇದೇ ಪಾಸ್ ಸ್ಟಾರ್ಟಿಂಗ್ ಇನ್ನುವ ಅಡಿಕೆ ಕೆಡವಿ ಕೊಟ್ಟೇನು, ಒಂದು 2 ಕ್ವಿಂಟಲ್ 38 kg ಸರ್, ಒಂದು 15-20 kg ಬಂದ ಅಷ್ಟೇ. ಈಗ ಇನ್ನೂ 6-7 ಕೆಡಿ ಇನ್ನೊಂದು 100 ಕ್ವಿಂಟಲ್ ಆಗುತ್ತೆ, ಅವನ್ನ ಮುಂದಗಡೆ ಅವು ಈ ವರ್ಷ 3 ವರ್ಷಕ್ಕೆ ಬರ್ತಾವೆ ಸರ್. ಅವು ಈಗ ಈ ತೋಟಗಾರಿಕೆ ಬೆಳೆಗಳನ್ನ ನಾಟಿ ಮಾಡಿ ಎಷ್ಟು ವರ್ಷಕ್ಕೆಲ್ಲ ಫಸಲಿಗೆ ಬರೋ ಸಾಧ್ಯತೆ ಇರುತ್ತೆ? ನಾಟಿ ಮಾಡಿ 3 ವರ್ಷದಿಂದ ಶತಕ ಸರ್. 3 ವರ್ಷದಿಂದ ಸ್ಟಾರ್ಟ್ ಆದರೆ ಗಿಡ ನೋಡ್ಬೇಕು ನಾವು, ಇದು ಡೆವಲಪ್ ಐತಿ ಇಲ್ಲ ಅನ್ನೋದು. ಡೆವಲಪ್ ಇದ್ದೆ 1-2 ಬಿಡ್ಕ ಮನೆಗೆ ತಿನ್ನಕ್ಕೆ, ಒಂದು 5 ವರ್ಷ ಮಟ್ಟ ಬಿಡುವ ಸರ್, 3 ಹಾಕ್ಬೇಕು ಬಂದ್ರೂ ಅವಾಗ ಗಿಡನೂ ಅವೇರ್ ಆಕತಿ, ಅದಕ್ಕೆ ದಪ್ಪನೂ ಬರುತ್ತೆ, ಒಳ್ಳೆ ಪುಷ್ಟಿಯಾಗಿ ಮುಂದಿನ ಫಲ ಒಳ್ಳೆ ಬರುತ್ತೆ, ದೀರ್ಘಾವಧಿ ಕಾಲ ಉಳಿದಿ ಸರ್. ಈಗ ಚೆನ್ನಾಗಿ ಇಳುವರಿ ಬರಬೇಕಂದ್ರೆ ತೋಟಗಾರಿಕೆ ಬೆಳೆಗಳು ಸಾಕಷ್ಟು ಗೊಬ್ಬರ ಅದೆಲ್ಲ ಕೊಡಬೇಕಾಗತ್ತೆ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಡ್ಬೇಕಾಗತ್ತೆ, ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಕೊಟ್ಟಿಗೆ ಗೊಬ್ಬರ ಅವ್ನು ಕೊಡ್ಬೇಕಾರೆ 5 ವರ್ಷ ಒಳಗೆ ಕೊಟ್ಟರೆ ಸಾಕು ಸರ್. ಅದಕ್ಕೆ 5 ವರ್ಷದ ನಂತರ ಆತು ಅಂದರೆ ಬರೀ ಅವ್ರ ರಂಬೆ ಎಲೆದವ್ರಿಗೆ ಬಿದ್ದ ಸಾವಯವ ಗೊಬ್ಬರ ಆಗುತ್ತೆ ಸರ್. ಒಸ್ಕೊಂಡು ಟೈಮ್ ಕ್ಲೀನ್ ನಾವೇ ಸಲಿಕೆ ತಗೊಂಡು ಕ್ಲೀನಾಗಿ ಪಾತಿ ಮಾಡಿ ಅದ್ರ ಮ್ಯಾಗ ಸ್ವಲ್ಪ ಮಣ್ಣು ಹಾಕಿದ್ರೆ ಸಾವಯವ ಗೊಬ್ಬರ ಹಂಗೆ ಕೊಟ್ಟು ಒಳ್ಳೆ ಗೊಬ್ಬರ ತಗೊಂಡು ಸರ್. ಮತ್ತು ಈ ಕೃಷಿ ಜೊತೆಗೆ ಏನಾದರೂ ಹೈನುಗಾರಿಕೆ, ಹಸು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ ಏನಾದರೂ ಮಾಡ್ತಾಯಿದ್ರೆ? ಜರ್ಸಿ ಹಾಕಲ ಅಂತ ನಾವು ಯಾವಾಗಲೂ ಸಾಕಿಲ್ಲ ಸರ್. ಅದಕ್ಕೆ ಯಾಕಂದ್ರೆ ನನಗೆ ವಾಂತಿ ಹಾಕತ್ತೆ. ಜವರಿ ಆಕಳ ಐತಿ, ಜವರಿ ಆಕಳಿನಾಗ ಮನೆಯವೇ ಸ್ವಂತ ಎತ್ಕೊಳ ನಾವು, ಒಳ್ಳೆ ದೊಡ್ಡ ಊರುಗಳವೆ. ಆ ಜವರಿ ಆಕಳ ಮತ್ತು ಎಮ್ಮೆ, ಎಮ್ಮೆ ಅಂದರೆ ಮನೆ ತಿನ್ನಕ್ಕಷ್ಟೇ, ಗಟ್ಟಿ ಮೊಸರು, ಗಟ್ಟಿ ಹಾಲು, ಗಟ್ಟಿ ಬೆಣ್ಣೆ ಬೇಕು ನನಗೆ. ಅದಕ್ಕೋಸ್ಕರ ನಾನು ಆ ಜವರಿ ಆಕಳುಗಳು ಅವನ್ನ ಬೇಯಿಸ್ತವ, ಸಿಂಧಿ ಆಕಳು ಬಡ್ಡಿ ಹೋಗಲ್ಲ ನಾವು, ಆರೋಗ್ಯ ಚೆನ್ನಾಗಿರ್ಬೇಕು ನಮಗೆ. ಅಂದರೆ ನಿಮ್ಮ ಮನೆಗೆ ಉಪಯೋಗಿಸ್ತಾರೆ, ಹೆಚ್ಚಾಗಿ ಮಾರಾಟ ಮಾಡ್ತೀರ? ಹೆಚ್ಚಾಗಿ ಕೊಟ್ಟರೆ ಸರ್, ಅಕ್ಕಪಕ್ಕ ಅವ್ರು ಹೋಯ್ತಾರೆ, ಆಮ ಬೇರೆ ನಮ್ಮ ಹೊನ್ನಾಳಿ ಅವರು ಬಂದು ತಗೊಂಬೋಕಾರೆ. ನಾವು ಹೆಚ್ಚಾಗಿದ್ದ 1 kg, 1.5 kg ತಿಂಗಳಿಗೆ ಒಬ್ಬರು ಕೊಡ್ಕೊಂತ ಹಾಕೋ, ಇನ್ನು ಪೂರಾ ಮೊಮ್ಮಕ್ಕಳಿಗೆ ಮನೆಗೆ ಮಾಡ್ಕೊಂತ ಸರ್. ಈ ಜಾನುವಾರುಗಳ ಸಾಕಾಣಿಕೆ ಮಾಡಿದ್ರಿಂದ ಹಾಲು ಮೊಸರು ಅಲ್ಲದಲ್ಲೇ ನಮ್ಮ ಜಮೀನಿಗೆ ಗೊಬ್ಬರನೂ ಆಗುತ್ತೆ, ಅನುಕೂಲ ಆಗುತ್ತೆ ಅಂತೀರ? ಹೌದು ಸರ್, ಒಳ್ಳೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಂದರೆ ಹೇಳಿ ಮಾಸಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಬಿದ್ದರೆ ನಮಗೆ ಈ ಎರಡು ಹುಳ ಅಂತವಲ್ಲ ಸರ್, ಎರೆ ಹುಳು ಅಂತವೆ ಮಳೆ ಹುಳ ಅಂತ ಸಹ ಅದಕ್ಕೆ ಅವರು 2 ವರ್ಷ ಉತ್ಪನ್ನ ಆಗ ಸರ್ ಕೊಟ್ಟಿಗೆ ಗೊಬ್ಬರಕ್ಕೆ. ಹಂಗಾಗಿ ಕೊಟ್ಟಿಗೆ ಗೊಬ್ಬರನ ಮೇಯ್ಲು, ಈ ರಾಸಾಯನಿಕ ಗೊಬ್ಬರಕ್ಕಿಂತ ಕೊಟ್ಟಿಗೆ ಗೊಬ್ಬರನ ಮೇಯ್ಲು. ಅಮ್ಮ ಬೇರಿಗೆ ದಟ್ಟೆ ಕೊಡುತ್ತೆ, ಅವ್ರು 300 ರೋಟ್ ಕಾಲನ ಸೆಕ್ಕಿ ಇರ್ತಾರೆ. ಇದು 3 ತಿಂಗಳು 1 ತಿಂಗಳಿಗೆ ಹೋಗಿ ಉಣ್ಗೆ ಒಣಗಿಸಿ ಗಾಯ ಬಂದ್ಕೊಡೆ ಬಿದ್ದು ಪೀಕು ಅದು ಹಾಳಾಗೋಪ ಅಂತ ಹೋಯ್ತಾನೆ ನಾವೀಗ. ಅಂದರೆ ಹೆಚ್ಚೆಚ್ಚು ನಾವು ಸಾವಯವ ಗೊಬ್ಬರಗಳನ್ನ ನಮ್ಮ ಭೂಮಿಗೆ ಕೊಟ್ಟಾಗ ನಮ್ಮ ಭೂಮಿ ಜೀವಂತವಾಗಿರುತ್ತೆ ಮತ್ತು ಇಳುವರಿನೂ ಚೆನ್ನಾಗಿ ಬರುತ್ತೆ ಅಂತೀರ? ಹೌದು ಸರ್, ಸಾವಯವ ಗೊಬ್ಬರ ಕೊಟ್ಟಾಗ ಯಾವತ್ತು ಮುಂದೂ ಜೀವಾಗಿರ್ತೈತಿ, ನಮ್ಮ ದೇಹ ಹಂಗಿರುತ್ತೆ, ಅದು ಹಂಗೆ ಕಾಪಾಡ್ಕೊಂಡೈತಿ, ನಾವು ಬಿತ್ತಿ ಬೆಳೆಯನ್ನು ಒಳ್ಳೆ ಫಲವತ್ತಾಗಿ ಕೊಡೋದು ನಮಗೆ ಮುಂದೆ ಊಟ ಮಾಡೋಕೆ. ಮತ್ತು ಈ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ತೆಂಗು ಹಾಕಿದೀವಿ ಅಂತಂದರೆ ಇವನ್ನ ಅಡಿಕೆ ತೆಂಗು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಮತ್ತೊಂದು ಬೆಳೆ ಸಹ ಈ ಮತ್ತು ಸಮಗ್ರ ಬೆಳೆ ಅಂತಂದ್ರೆ ಒಂದು ಬೆಳೆ ಹೋದ್ರೆ ಒಂದು ಬೆಳೆ ಆಗಲೇಬೇಕಲ್ಲ, ನಷ್ಟ ಅನುಭವಿಸಿರ್ಕೊ ಒಂದೇ ಸಿಗ್ಬೇಕಲ್ಲ. ಹಂಗಾಗಿ ನಮ್ಮ ತಲೆ ಓಡ್ಕೊಂಡು ಒಂದೊಂದು ಸಿಗೋದು ಬರೋ 10-20-50 ಹಾಕ್ಯಂತವ್ರು ಒಂದು ವಾರ ಸಂಕೇರಕಾರಲ್ಲ ಜೀವನ ಮಾಡೋಕೆ ಅಂತೇಳಿ ಆ ಥರ ಮಾಡ್ಕೊಂಡು ಹೋಗ್ತೀನಿ ನಾನು. ಈ ಇಷ್ಟೊಂದೆಲ್ಲ ಜಮೀನು ಕೃಷಿ ಮಾಡೋದೆಲ್ಲ ಕಷ್ಟ ಅನಿಸುತ್ತಾ? ಹೆಂಗೆ ಅನಿಸುತ್ತೆ? ಕಷ್ಟ ಅನಿಸುತ್ತೆ ಸರ್. ಕಷ್ಟ ಅಂತಂದ್ರೆ ಮತ್ತೀಗ ಒಬ್ಬ ಸಾಹೇಬರು ನೌಕರಿಗೆ ಹೋಗಿರ್ತಾರೆ, ಅವರು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಬರೀ ಅವತ್ತು ವೃತ್ತಿಯಾಗಿ ಮಾಡ್ತಾರೆ. ಇವತ್ತು ನಾನು ನನಗೆ ಕಷ್ಟ ಅಂದಂಗೆ ಬೆಳಗ್ಗೆ 4 ಗಂಟೆಗೆ ಎದ್ದು ನನ್ನ ಸಗಣಿ ಹೊಡೆದು ಕೈ ತೊಗೊಂಡು ಮಕ ತೊಳ್ಕೊಂಡು ಚಹಾ ಕುಡಿದು ಹೋಗಿ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ, ತಲೆನೂ ಬರೋಲ್ಲ, ಜ್ವರ ಬರೋಲ್ಲ. ಅವ್ರು ನೌಕರಿ ಹಂಗೆ ಮಾಡ್ತಾರೆ, ನನಗೆ ದಿವಸ ಇದೇ ಸಾಲ ನಮಗೆ ನೌಕರಿ ಆಗಿರ ಸರ್, ಅವ್ರಿಗೆ ಆ ಸಂಬಳ ನಮ್ಗೆ ಈ ಸಂಬಳ ಸರ್. ಈಗ ಈ ತೋಟಗಾರಿಕೆ ಬೆಳೆಗಳ ಮಧ್ಯೆ ಎಲ್ಲ ವ್ಯವಸಾಯ ಮಾಡಬೇಕಾಗುತ್ತೆ, ಎಲ್ಲ ಸಾಕಾಣಿಕೆ ಮಾಡಿದರೆ ಎಲ್ಲ ವ್ಯವಸಾಯ ಎತ್ತಿನಿಂದ ಮಾಡ್ತಾರೆ ಅಥವಾ ಟ್ರ್ಯಾಕ್ಟರಿಂದ ಮಾಡ್ತಾರೆ? ಟ್ರ್ಯಾಕ್ಟ್ರಾಗೂ ಮಾಡ್ತಾವೆ ಸರ್, ಎತ್ತಿನಾಗೆ ನಾವು ಬಿತ್ತ ಇವಾಗ ಇಷ್ಟು ವಯಸ್ಸಾದ್ರೆ ನೀವು ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರಿ ಇನ್ನಲ್ಲೂ? ಇನ್ನೂ ಮಾಡ್ತಾರೆ ಸರ್, ನಾವು ಗಂಡ ಹೆಂಡತಿ ಮಗ ಮೂವಾರೆ, ಅದ್ರ ಜೊತೆ ಕೂಲಿಯಾರ, ಕೂಲಿ ಭಾಳ ಹೋಗತಿ. ನಾವು ಮಾಡೋಕೆ ಅವ್ರು ಮಾಡೋರು, ಅವ್ರನ್ನ ಹಚ್ಚಿ ನಾವು ಕುಂಟ್ರೆ ಅವ್ರು ಕುಂತಾರೆ. ಅವ್ರ ಜೊತೆ ನಾನು ಇವತ್ತು ಮತ್ತು ನನಗೆ ಮೈ ನೋವು ಕೈ ನೋವು ಏನಿಲ್ಲ ಸರ್. ಯಾವತ್ತೋ ಒಂದು ಸ್ವಲ್ಪ ಶೀತ ಜ್ವರ ಬಂದರೆ ಅರ್ಕರೆ ಬಾಡಕತ್ತೆ, ನಾನು ಆಸ್ಪತ್ರೆಗೆ ಹೋಗ್ತಾನೆ ಇಲ್ಲ. ಅದು ಮಾಮೂಲ ವಿದ್ಯೋಳ ರೈತರಿಗೆ ನಾಲ್ಕು ದಿನ ಸರಿಯಾಗಿ ಕೆಲಸ ಮಾಡಿ ಮೈಯಲ್ಲಿ ದಾವ್ ಹೊರಗೆ ಹೋದ್ರೆ ಕಾಲಿನ ಹೊರಗೆ ಹೋತು ಅಂತ ಅಲ್ಲಿ. ಇಷ್ಟೊಂದು ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ರಲ್ಲ, ಏನು ಅದ್ರ ಗುಟ್ಟು? ಅವ್ರ ಗುಟ್ಟು ಏನು ಸರ್, ಮಡ್ಡಿಂದಲೂ ನಮ್ಮಪ್ಪ ನಮ್ಮವ್ವ ನನ್ನ ಒಬ್ಬನೇ ಮಗ, ನಾಲ್ಕು ಜನ ತಂಗಿ ನನ್ನ ಒಬ್ಬನೇ ಮಗ ಅಂತಂದರೆ ಒಂದು ಅತಿವೃಷ್ಟಿಯಿಂದ ಒಂದು ಶಕ್ತಿದಾಯಕನೇ ಕೊಟ್ಕೊಂಡು ಬಂದ್ಬಿಟ್ಟು ನನಗೆ. ನಾನು ಬಂದಾಗ ಹಾಗೆ ಬಂದೆ, ನನ್ನ ಮಕ್ಕಳಿಗಾದ್ರೆ ಕೊಟ್ಟೆ ನನಗೆ. ಒಟ್ಟು ಆರೋಗ್ಯ ಮಾಡಿದ್ರೆ ನಮಗೆ ಅಷ್ಟು ಚೆನ್ನಾಗ ಸರ್, ಮಕ್ಕಳು ಮೊಮ್ಮಕ್ಕಳು ಸೊಸೆವೋ ನನ್ನ ಹೆಂಡತಿ ಎಲ್ಲ ಹಂಗೆ ನಾನು. ಈಗ ನೀವು ಬೆಳೆದಂಥ ಹಣ್ಣೆಲ್ಲ ನೀವೇ ಸ್ವತಃ ಮಾರಾಟ ಮಾಡ್ತಿರಲ್ಲ, ಗ್ರಾಹಕರ ಬೇಡಿಕೆ ಅವ್ರಿಗೆ ಯಾವ ರೀತಿ ಇದೆ, ಚೆನ್ನಾಗಿದ್ದಾವೆ ನಿಮ್ಮ ಹಣ್ಣು ಅಂತೆಲ್ಲ ಸಾಕಷ್ಟು ಜನ ಬಂದು ಕೊಂಡ್ಕೊಂಡು ಹೋಗ್ತಾರೆ? ತ್ವಾಡಕ ಬರ್ತಾರೆ ಸರ್, ತ್ವಾಡಕ ಬಂದು ಒಂದು 10 ಜನ 20 ಜನ ಮೇಷಗೆ ಹೋಗ್ತಾರೆ, ಅಧಿಕಾರಿಗೂ ಬರ್ತಾರೆ. ಬಂದು ಒಂದು ಬಾಕ್ಸ್ ಒಂದು ಬಾಕ್ಸ್ 20 ಕೆಜಿ ಬಾಕ್ಸ್ 500 1000 ಅವ್ರು ಹೆಂಗೆ ಬಂತು ಅವ್ರಿಗೆ ಹಣ್ಣು ಚೆನ್ನಾಗಿ ಅಂದರೆ ತಿಂದು ನೋಡ್ತಾರೆ. ಒಂದು 15 20 ಜನ ಸುಮ್ಮನೆ ಹೊರಗೆ ಕಡೆ ಫೋನ್ ಮಾಡಿ ಬಂದು ಅವರೇ ತಗೊಂಬೋಕೆ ಸರ್ ಅವರಿಗೆ. ಅಂದರೆ ನಾವು ಈ ಥರ ನಾವು ಬೆಳೆದಂಥ ಹಣ್ಣು ತರಕಾರಿಗಳನ್ನ ನಾವೇ ಸ್ವತಃ ಮಾರಾಟ ಮಾಡೋದೇ ಹೆಚ್ಚು ಅನುಕೂಲ. ನಾವು ಈಗ ಬೇರೆಯವರಿಗೆಲ್ಲ ಹೋಲ್ಸೇಲ್ ಕೊಡೋದು ಮಧ್ಯವರ್ತಿಗಳಿಗೆ ಲಾಭ ಜಾಸ್ತಿ ಆಗುತ್ತೆ ಅಂತ ನಾವು ಕಷ್ಟಪಟ್ಟು ಮಾಡಿ ಹಾಕಿ ಬೇರೆಯವ್ರಿಗೆ ಕೊಡಬೇಕು ಅಂತೀರ? ಹೌದು ಸರ್, ಅವರು ನಾವು ಮಾಡಿದ್ರೆ 20 ರೂಪಾಯಿ ಸಿಗುತ್ತೆ, ಅವ್ರಿಗೆ ಮಾಡೋಕ್ಕೆ ಅವ್ರು 10 ರೂಪಾಯಿ ಸಿಗುತ್ತೆ ಅಷ್ಟೇ. ಅದು ಅಂದ್ರೆ ಭಾಳ ಐಟಮ್ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನಾವು ಅವ್ರಿಗೂ ಅಷ್ಟು ಕೊಟ್ಟು ನಮ್ಗೆ ಎಷ್ಟಾಗುತ್ತೆ ಅಷ್ಟಂತೂ ನಾವು ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡೇ ಮಾಡ್ತಾನೆ ನಾನು ಸ್ವಂತಕ್ಕೆ. ಯಾವುದೇ ರೈತರಾದ್ರು ಯಾರಿಗೂ ಏನು ಕೊಡಬಾರ್ರಿ, ಸಮಪಟ್ಟು ಕೆಲಸ ಮಾಡಿರಿ, ಸಮಪಟ್ಟು ಮಾಡುವಷ್ಟು ಭಗವಾನ್ ನಿಮಗೆ ಕೊಟ್ಟಾನೆ, ಆರೋಗ್ಯ ಚೆನ್ನಾಗಿರ್ಲಿ. ಮುಂದಿನ ಏನೇನು ಬೆಳೆ ಬೆಳಬೇಕಂತ ಉದ್ದೇಶ ಇಟ್ಕೊಂಡಿದ್ರ? ಮುಂದಿನ ಬೆಳೆ ನನಗೂ ಟೈಮ್ ಮಾಸ ಏನು ಮಾಡಿದ್ರು, ಈಗಾಗಲೇ ಒಂದು ಸ್ವಲ್ಪ ರೇಷ್ಮೆ ಮಾಡ್ಕೊಂಡು ನಾನೀಗ ಸಂತೆಯನ್ನು ಕಡಿಮೆ ಮಾಡ್ಕೊಂಡು ರೇಷ್ಮೆ ತಿಂಗಳಿಗೊಂಬಿಟ್ಟು ನಾವೇ ಗಂಡೆ ಅಂತ ಹೊಲದಾಗ ಮನೆ ಐತಾ, ರೇಷ್ಮೆ ಮಾಡ್ಕೊಂಡು ಅದಾಗ ಜೀವನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ರೇಷ್ಮೆ ಮಾಡ್ಯಾನ ಸರ್. ಒಂದು ಅದೇಕರಿ ಎಲ್ಲ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ರಿ, ರೇಷ್ಮೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ರೇಷ್ಮೆ ಮಾಡ್ಬೇಕು ಅಂತಂದ್ರೆ ಸಹ ಮತ್ತೆ ಇನ್ನು ಮುಂದೆ ಟೈಮ್ ಬರೋದಂಗೆ ನಮ್ಗೆ ಹೊರಗೆ ಹೋಗೋಕ್ಕಾಗಲ್ಲ. ಇದು ಮನೆಯಾಗೆ ಕುಂತು ಬೆಳೆ, ಮನೆ ಬಾಗಿಲಿಗೆ ಹೊಳ ಬಟ್ಟು ಮನೆ ಬಾಗಿಲಿಂದ ತಗೊಂಬೋಕಾರೆ. ಹಂಗಾಗಿ ಮನೆಯಾಗ ನಾವು ಕುಟ್ಕೊಂಡು ಬೇಜಾರ ಚಿಂತೆ ಎಲ್ಲ ಈ ಕೆಲಸ ಮಾಡೋಣ ಅಂತ ಹೇಳಿ ರೇಷ್ಮೆ ಒಂದು ಸ್ವಲ್ಪ ಮಾಡ್ಕೊಂಡು ನೋಡ್ಸೋಣ. ರೇಷ್ಮೆನು ಲಾಭ ತಂದು ಕೊಡ್ತಾ ಇದೆಯಾ? ಲಾಭ ಐತೆ ಸರ್, 400-700 ಕೆಜಿ ಆಗುತ್ತೆ ಸರ್. ಮಳೆಗಾಲ ಸ್ವಲ್ಪ ಡೌನ್ ಆಗತ್ತೆ, ಈ ಮೂಡ್ಗಳಿಗಂತೂ ಎತ್ತಿದ ಕೈ, ಬೆಳೆ ಚೆನ್ನಾಗಿ ಬರುತ್ತೆ, ರೇಟ್ ಚೆನ್ನಾಗಿ ಸಿಗುತ್ತೆ ಸರ್. ರೇಷ್ಮೆ ನಿಮ್ದು ಯಾವ ರೀತಿ ಇಳುವರಿ ಬರ್ತಾ ಇದೆ? ಇಳುವರಿ ಬರುತ್ತೆ ಸರ್, ಸಾಟಿಗೆ ಹೋಗ್ತೀನಿ ಮೂಡ್ಗಳಿಗೆ ನಾವು 100 ಮಟ್ಟೆ ಕಟ್ಟಿದಾಗ 92 ಕೆಜಿ ಬಂತು ಸರ್ ನಮಗೆ ತೂಕ. ಅಲ್ಲಿಂದ ಇಲ್ಲ ಸ್ವಲ್ಪ ಮಳೆಗಾಲ ಬಂದ್ಮೇಲೆ ಸ್ವಲ್ಪ ಡೌನ್ ಹಾಕ್ಯಂತ ಬಂತು, ಆದ್ರೆ ಲಾಸ್ ಅನ್ನಂಗೆ ಆಗಲಿ ನಮಗೆ. ಈಗ ಮಾಡಿ ಖರ್ಚಿಗಂತ ಒಂದು 5000 ಉಳಿಸ್ತಾ ಅದ್ರೆ ಲಾಸ್ ಏನಿಲ್ಲ ಅದ್ರಾಗೆ. ದಾನಿ ಮೇವ ಕಟ್ಟಿ ಹೊಲಕ್ಕೆ ಗೊಬ್ಬರ ಆಯ್ತು, ಆ ಹುಳು ಗೊಬ್ಬರ ಭಾರಿ ಮೇಲೆ ಸಾವಯವ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ, ಗಿಡಗಳು ಚೆನ್ನಾಗುತ್ತೆ, ಅಲ್ಲಿ ತೆಗೆ ಗಿಡಗಳು ಹೋಗಿ ಅದು ಗೊಬ್ಬರ. ಅಂದರೆ ಇದು ಗೊಬ್ಬರನೂ ಆಗುತ್ತೆ, ಆದಾಯನೂ ತಂದು ಕೊಡುತ್ತೆ, ಮನೆಯಲ್ಲೇ ಕೆಲಸ ಇರುತ್ತೆ, ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ ಸರ್. ಅವ್ ಮಳೆಗಾಲ ಶೇಂಗಾ ಹಾಕಿ ಅಂತ ತಗಿದ್ರೆ ಮತ್ತೆ ಹಲಸಂದಿ ಒಟ್ಟು ಹೆಸರು ಅಮ್ಮ ನವಣೆ ಸಿರಿದಾನೆ ನವಣೆ ಅಷ್ಟು ಬಿತ್ತೀವಿ. ಈಗ ಇನ್ನೂ ಬಿತ್ತುವಾಗ ನೀವು ಹೊರ ಹೊಡಿಬೇಕು, ನೀವು ಸ್ವಲ್ಪ ಬಿತ್ತ ಹೊರ ಇನ್ನುವ, ಈ ಮಳೆ ಬಿಡಲಿಕ್ಕೆ ನೀನು ಸ್ವಲ್ಪ ಟೈಮ್ ಬೇಕು ಸರ್. ಅದಕ್ಕೆ ಅಂದರೆ ಈ ತೋಟಗಾರಿಕೆ ಬೆಳೆಗಳು ರೇಷ್ಮೆ ಸೊಪ್ಪು ಇದ್ರ ಜೊತೆಗೆ ಸಿರಿಧಾನ್ಯಗಳು ಬೆಳೀತಿರ್ತಾರೆ? ಹೌದು ಸರ್, ಸಿರಿಧಾನ್ಯ ಅಂತಂದ್ರೆ ಬರಗ ನವಣಿ ವ್ಯಾಳ್ದ ಅಂತ ಖಾಯಂ ಸರ್ ನಮಗೆ. ಯಾಕೆಂದರೆ ಅದು ಸ್ವಂಟಕ್ಕೆ ಎದುಮುಟ್ಟು ಬೆಳೆ ಸರ್, ದಣಿ ಮೇವಾಗುತ್ತೆ. ಒಂದು ನಮ್ಮ ಆರೋಗ್ಯಕ್ಕೂ ಒಂದು ವರ್ಷದಾಗ ಒಂದು 20-30 ಸಲ ಹಕ್ಷೆ ಮಾಡ್ರೆ ಹಾಗೆ ನಮ್ಗೆ ಯಾವಾಗ ಬೇಕಾಗುತ್ತೆ ಅವಾಗ ಮೊಸರು ಹಾಲು ಅನ್ನ ಊಟ ಮಾಡೋಕ್ಕೆ ರುಚಿಯಾಗುತ್ತೆ ಸರ್ ನಿಮ್ಮ ಮನೆ. ಹಂಗೆ ನಾವು ಬೇಕಂತ ಸರ್ ಮನೆ. ಮೊದಲು ನಮ್ಮ ತಂದೆ ನಮ್ಮ ತಾತಾರು ನಿಮ್ಮ ತಂದೆ ನಿಮ್ಮ ತಾತಾರೆಲ್ಲ ಈ ಥರ ನವಣೆ ಬರಗು ಆರ್ಕಾಯಿ ಇವನ್ನೆಲ್ಲ ಬೆಳೀತಿದ್ದು ತುಂಬ ಚೆನ್ನಾಗಿರ್ತಿತ್ತು. ಈಗೀಗೇ ಎಲ್ಲ ರಾಸಾಯನಿಕ ಗೊಬ್ಬರಗಳು ಕೊಟ್ಬಿಟ್ಟು ಬೇರೆ ಬೇರೆ ಉತ್ಪನ್ನಗಳು ಬೆಳೆದು ಸಾಕಷ್ಟು ಆರೋಗ್ಯ ಕೆಡ್ತಾ ಇದೆ ಅನ್ಸುತ್ತಾ? ಹೌದು ಸರ್, ಹಿಂಗೆ ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಬರಗ ಹಾರ್ಕ ನವಣೆ ತೋಚರ ಬೆಳೆದು ಊಟ ಮಾಡೇವೆ. ಈಗ ಭೂಮಿ ಸರ್ಕಾರಿ ಗೊಬ್ಬರ ಟ್ಯಾಕ್ರಿ ಬಂದಾಗ ಅವೆಲ್ಲ ಹೋರು ಯಾಕೆ ಹೋಗಿ ಔಷಧಿ ಔಷಧಿ ಗೊಬ್ಬರ ಕಂಡು ಅವು ಯಾವ ಆಗ್ತಾಯಿದ್ರೆ ಸಾವೆ ಅಂತ ಬಿತ್ತು ಸಾಕ ಸರ್, ಕೊರೆ ಹೊಡೆಯೋದು ಸಾವೆ ಹತ್ತು ಆಗಲ್ಲ. ನಾವೇ ಬರಗ ಅಂತ ಕಾಯಿ ಮಕ್ಕತಿ ಅವು ಎರಡು ಬೀಜ ತಗೋಲ್ಲ ಅವ್ನು ಮಾಡ್ಕೊಂತಾವೆ ನಾವು ಮನೆ ಸ್ವಂತಕ್ಕೆ. ಇವಾಗಲೂ ಬೆಳೆದು ಊಟ ಮಾಡ್ತಾ ಇದ್ರೆ? ಇವಾಗೂ ಬೆಳೆದು ಊಟ ಮಾಡ್ತಾರೆ ಸರ್, ನಾವೇ ಬರಗ ಭಾಳ ರುಚಿ ಬರ್ಸ್ತಾರೆ ಅದು ಊಟಕ್ಕೆ. ಅದು ಏನಾದರೂ ಜಾಸ್ತಿ ಬೆಳೆದ್ರೆ ಮಾರಾಟ ಮಾಡ್ತೀರ? ಹ್ಞೂ, ಜಾಸ್ತಿ ಆದ್ರೆ ನಮ್ಮ ಆಫೀಸ್ನವ್ರು ಹೋಯ್ತಾರೆ ಸರ್ ಬಂದು, ಬೇರೆ ಹೊರಗೇನು ಕೊಡೋಂಗಿಲ್ಲ. ಅವ್ರಿಗೆ ಒಂದು 10-20 ಕೆಜಿ ನಾವು ಅಕ್ಕಿ ಬೇಕು, ನಾವು ಮಿಷನ್ ಇಚ್ಚಿ ಹಾಕಿ ಕೊಟ್ಬಿಡ್ತೇವೆ, ಹೊರಗೇನು ಹೋಗಂಗಿಲ್ಲ. ಈ ಥರ ಈ ಸಿರಿಧಾನ್ಯಗಳು ಊಟ ಮಾಡೋದಂತ ಎಷ್ಟು ಅನುಕೂಲ ಅಂತೀರ? ಅನುಕೂಲ ಅಂತ ಸರ್, ಬೆಳಗ್ಗೆ ಒಂದು ಟೈಮ್ ಉಂಡ್ರೆ ಮತ್ತು ಮಧ್ಯಾಹ್ನ ಊಟ ಅನ್ಸಲ್ಲ, ಸಾಯಂಕಾಲ ಊಟ ಬೆಳಗ್ಗೆ ದಿನಕ್ಕೆ ಅದು ತಿಂಡಿ ಈ ಇಡ್ಲಿ ಈ ಚಪಾತಿ ತಿಂದು ಹೊಟ್ಟೆ ಬರಂತ ನವಣೆಕ್ಕೆ ಅನ್ನ ಮಸು ಒಂದು ಸ್ವಲ್ಪ ಉಂಡ್ರೆ ಮತ್ತು ತಿರುಗಿ 3 ಗಂಟೆ ಮುಟ್ಟ ಆ ಊಟ ಅನ್ನಂಗಲ್ಲ ಸರ್, ಅಷ್ಟು ಗಟ್ಟಿ ಬರುತ್ತೆ. ಹಂಗೆ ನನಗೆ ಭಾರಿ ಆಸೆ ಅದು. ಓಂಕರಪ್ಪ, ಇಷ್ಟೊಂದು ವಯಸ್ಸಾದರೂ ಇಷ್ಟು ಚೆನ್ನಾಗಿ ಇನ್ನೂ ಕೃಷಿ ಮಾಡ್ತಾ ಇಷ್ಟೊಂದು ಆಸಕ್ತಿ ಪಡ್ತೀರ ಕೃಷಿಗೆ, ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ, ಏನಂತ ಲಾಭ ಬರೋದಿಲ್ಲ ಅಂತಂದ್ಬಿಟ್ಟು ಕೃಷಿಯಿಂದ ಹಿಂದೆ ನನ್ನ ಕಣ್ಣಿಗೆ ನಮ್ಮ ಸ್ವಂತ ಮೊಮ್ಮಕ್ಕಳಿಗೆ ಅಂಟಮ್ಮ ಮಕ್ಕಳಿಗೆ ಆಗಳ ಅವನು ಹೈನುಗಾರಿಕೆ ಮಾಡ ಅಂತಂದು ಹೇಳಿ ಅವ್ರು ಹೈನುಗಾರಿಕೆ ಜೀವನ ಅವ್ರಿಗೆ ಕಳಿಸಿಲ್ಲ. ಈಗ ಕೊನೆ ಬಂದ್ಮಗ ಅಂತೂ ಬೆಂಗಳೂರು ಹೋದ್ರು ಎಲ್ಲ ಹೋಗ ಬಂದರಿಗೆ ಫಸ್ಟ್ ವ್ಯವಸಾಯಕ್ಕೆ ಹಚ್ಚಿರ ಅವ್ರನ್ನೀಗ ಬಂದ್ಮಾಗ ಅವ್ರ ಕಲರ್ ಚೇಂಜ್ ಆಗೈತಿ, ಅವ್ರ ವ್ಯವಸಾಯ ಚೆಂದಾಗೈತಿ, ಮುಂದುವರ್ಕೊಂಡು ಇನ್ನೊಬ್ರು ಹೇಳ್ಕೊಂತ ಮಾಡ್ಕೊಂತ ಹೋಗ್ತಾರೆ ಸರ್. ಅವ್ರಿಗೆ ಬೆಂಗಳೂರಿಗೆ ಹೋಗೋ ಅವ್ರಿಗೆ ಆಸಕ್ತಿ ಇಲ್ಲ, ಈಗಾಗಲೇ ಕಡಿಮೆ ಆಯ್ತು. ಅಂದರೆ ಈಗ ನಾವು ಯುವಕರು ಈ ಕೃಷಿಗೆ ಬಂದರೆ ಲಾಭದಾಯಕ ಅನಿಸುತ್ತಾ? ಲಾಭದಾಯಕ ಅನಿಸುತ್ತಾ, ಅವರು ನಿಶ್ಚಯನ ಮಾಡಬೇಕು. 2 ಎಕರೆಗೆ 2 ಪ್ಯಾಕೆಟ್ ಮೆಕ್ಕೆಜೋಳ ಹಾಕಿ ಮೂಳೆಗೆ ಆಗ ಕ್ರಾಸ್ನ ಇಟ್ಕೊಂಡು ಆಯ್ತು ಮೆಕ್ಕೆಜೋಳ ಹಾಕ್ಯಂತ ಖರಾಬ್ ತಿಕೊಂಡು ಇಟ್ಕೊಂಡ ಸಹ ಆ ಥರ ಆರು ಬರೋಲ್ಲ. ಅದು ಕಳೆ ನೋಡ್ಬೇಕು, ದಿನ ಬೆಳಕರು ಹೋಗಿ ಏನಾಗಿತ್ತು ನೋಡ್ಬೇಕು, ಅಥವಾ ಔಷಧಿ ಹೊಡಿಬೇಕು, ಇದಕ್ಕೆ ರೋಗ ಮಾತು ಅನ್ಬೇಕು, ಅವ್ರು ವಿಚಾರ ಮಾಡ್ಕೊಂಡು ಹೋಗ್ರೆ ಮಾತ್ರ ಬೆಳೆ ಬರುತ್ತೆ, ಇಲ್ಲ ಕಸ ಬೆಳೆ ಹಾಳು ಹೋಗುತ್ತೆ. ಮತ್ತು ಈ ಸರಿ ಆಗಿರೋ ಕೆಲವು ಹಂಗೆ ನಾವು ಬೈತೀವಿ, ಯಾರು ಹ್ಞೂ ಹ್ಞೂ ಅಂತ ನಕ್ಕಂತ ಹೋಗೋ ಹುಡುಗರು. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂಕರ? ನನಗೆ ಮಗ ಒಬ್ಬನ ಸಹ, 3 ಜನ ಹೆಣ್ಮಕ್ಳು. ಮಗನು ವ್ಯವಸಾಯ ಮಾಡ್ತಾನೆ? ವ್ಯವಸಾಯ ಸಾವನ್ 8 ಕ್ಲಾಸ್ ಮಟ್ಟ ಓಸಿ ಅವನದೇ ಬೇಸಾಯ. ಈಗ ಎಲೆ ಬಳ್ಳಿ ತೋಟ ವ್ಯವಸಾಯ ಒಂದು, ನಂದು ಈ ತೋಟ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ ಸರ್. ಈಗ ಮಗ ಎಲ್ಲ ಎಲೆ ಬಳ್ಳಿ ಮಾಡಿದಾರ? ಹ್ಞೂ ಸರ್, ಮಗ 1 ಎಕರೆಗೆ ಬೋರ್ ಹಾಕ್ಸ್ಕೊಟ್ಟು ಅವ್ನಿಗೆ 500 ಗುಣ ಬಳ್ಳಿ ಹಾಕ್ಸ್ಬಿಡೋಣ. ಅವರಾದ್ರು ಮಾಡ್ಕೊಂತ ಮತ್ತು ಕೂಲರ್ ನೋಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಹೋಗಾರ ಅವರು. ನಾನು ತೋಟ ಆಗಿದ್ರೆ ಒಟ್ಟು ಒಂದು ಸ್ವಲ್ಪ ಅವ್ರು ಮಾಡ್ಕೊಂಡು ತರಕಾರಿ ಅವನು ಮಾಡ್ಕೊಂಡು ಅವ್ರು ಮಂತ್ಯ ಮಾಡ್ಕೊಂಡು ಹೋಗ್ತಾನೆ ಸರ್. ಇವಾಗಲೂ ಬೆಳಗ್ಗೆ ಸಾಯಂಕಾಲ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೀರ? ಹೌದು ಸರ್, ಬೆಳಗ್ಗೆ 7-8 ಗಂಟೆಗೆ ಊಟ ಮಾಡ್ಕೊಂಡು ಊಟ ಕಡಿಮೆ ಕೊಟ್ಟು ಸಾಯಂಕಾಲ 6:30-7 ಗಂಟೆ ನಾವು ಮನೆ ಬರೋದು ಕಣ್ಣೆ ಅಂತ. ಕೂಲಿ ಕೆಲಸ ಮಾಡ್ತಾರೆ ತೋಟದಲ್ಲಿ? ತೋಟ ಕಸ ಇತ್ತು ಸರ್, ಕಸ ಇರೋದು, ಮಗ ಗುಣಿ ಕೊಚ್ಚೋದು, ಅವು ಏನು. ಮತ್ತು ಈಗ ಸ್ವಲ್ಪ ರಿಪೇರಿ ಮಾಡ್ಕೊಂಡ್ರೆ ನಮಗೆ ನಾಳೆ ಸಂತಿಗೆ ನನಗೆ 4 ರೂಪಾಯಿ ರೊಕ್ಕ ಹಾಕವೆ ಇಳುವರಿ ಬರುತ್ತೆ. ಸುಮ್ಮನೆ ಅಡ್ಡಾಡಿ ಏನು ಸಿಗೋಲ್ಲ. ಇವತ್ತು ಈಗ ಒಂದು ಸ್ವಲ್ಪ ಕಲ್ಲು ಹೋಗೋದನ್ನ ಅಥವಾ ಕಸ ಕಿತ್ತನ್ನ ನೋಡ್ಕೊಂತ ಇರ್ಬೇಕು ಸರ್. ಇಲ್ಲಿ ಕೂಲರ್ ಇಟ್ಕೊಳೋದಿಲ್ಲ? ಕೂಲರ್ ಇಟ್ಟ ಸರ್, ಒಬ್ಬರಿಬ್ಬರು ಮಾಮೂಲಿ ಇರ್ತಾರೆ, ಬರ್ತಾರೆ ಅವರು. ನಾವು ಹೋಗ್ತೇವೆ, ಅವ್ರನ್ನ ಕರ್ಕೊಂಡು ಹೋಗೋಣ ಗಾಡಿ ಹೋಗಿ ಬಿಟ್ಕೊಂಡ್ರೆ ಕೆಲಸ ಮಾಡ್ಕೊಂಡು ಮತ್ತು ಬರ್ಕ ಸಾಯಂಕಾಲ ಬರ್ಕ ಕರ್ಕೊಂಬರ್ತಾ ಇಲ್ಲಿ. ಇಷ್ಟೊಷ್ಟು ಕೃಷಿಯಲ್ಲಿ ಏನಾದರೂ ಉಳಿತಾಯ ಮಾಡಿದ್ರೆ? ಮಾಡಿ ಸರ್, ಉಳಿತಾಯ ಮಾಡಿ ಅಂದ್ರೆ ಮನೆ ಕಟ್ಕೊಂಡೆ ಆಮ ಹಿಂದೆ 2017-16 ಹೆಂಗೆ ಸಾಲ ಮಾಡ್ಕೊಂಡೆ ಅಂದರೆ ನೀರು ಕಡಿಮೆ ಆಗ್ತಾ ಅವಾಗ 10 ಬೋರ್ ಹಾಕ್ಸಿದ್ರೆ 10 ಬೋರಿಗೆ ಬರೀ 50,000 ಅಂದ್ರೆ ಎಷ್ಟಾಯ್ತು? 5 ಲಕ್ಷ ರೂಪಾಯಿ ಹೋಗ್ತು. ಅದು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ ಅವ್ರು ಅವೇರ್ ಮಾಡ್ಕೊಂಡ್ರೆ ಈಗ ನೆಮ್ಮದಿ ಜೀವನದಾಗ ಯಾರಿಗೂ ಕೊಡೋಂಗಿಲ್ಲ, ಅಥವಾ ಇಸ್ಕೊಳಂಗಿಲ್ಲ, ಬ್ಯಾಂಕ್ನವ್ರು ಬರೋಂಗಿಲ್ಲ, ಯಾರು ಬರೋಂಗಿಲ್ಲ, ನಮ್ಮ ನೆಮ್ಮದಿ ಜೀವನದ ಹೋಗ್ತಾರೆ. ಈಗ ಬೋರಲ್ಲಿ ನೀರು ಆಗ್ತದವ? ಬೋರ್ ನೀರು ಭಾಳ ಸಾಕ್ಬಿಡುವ ಸಹ, ಭಾಳ ಜೋಗ ತಿರಿತಾವೆ. ಈಗ 3 ವರ್ಷದಿಂದ ಇಲ್ಲ, ಏನು ತೊಂದರೆ ಇಲ್ಲ ಸಹ. ಈಗ ಮಳೆ ಚೆನ್ನಾಗಾಯ್ತು? ಮಳೆ ಚೆನ್ನಾಗಿತ್ತು ಸರ್, ಭಾರಿ ಮಳೆ, ಭಾಳ ಹಾಳಾಗಿದೆ ಮೆಕ್ಕೆಜೋಳ, ಭಾಳ ಹಾಳಾದವು. ಇನ್ನು ಮೆಕ್ಕೆಜೋಳ ಚೆನ್ನಾಗಿ ಮುರುವಲ್ಲ ನಾವು. ಇನ್ನೂ ಇವತ್ತೇನು ಹೋಗ್ಬೇಕನ್ ಮಗ ಮಾಡ್ಯಾರು ಗೊತ್ತಿಲ್ಲ. ನಾನು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ದಾವಣಗೆರೆ ಬಂದೆ, ಮನೆಯವ್ರು ನೋಡ್ಬೇಕು ಸರ್. ಒಟ್ಟಾರೆಯಾಗಿ ಇಷ್ಟೊಷ್ಟು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಾಯ್ತ? ಸಂತೋಷ ಸರ್, ನನಗೆ ಇರೋ ಬಿಟ್ಟು ಬೇರೆ ಯಾವಾಗಲ್ಲ ನೋಡ್ರಿ, ದುಡಿಬೇಕು. ನಾನು ಓಡಾಡಿ ಭೂಮಿ ಅವತ್ತಿನ ವಯಸ್ಸಿನಾಗ 24-25 ವಯಸ್ಸಿನಾಗ ನಾನು ಹೋರು ಹೊಲದಾಗ ಎತ್ತು ಗಾಡಿ ಬೇಸಾಯ ಮಾಡಿ ಭೂಮಿ ಕರಗ ನಡುಗ್ತಬೇಕು. ಆ ಸಿಸ್ಟಮ್ ಒಬ್ಬನೇ 2 ಗಂಟೆ ಹಾಕೊಂಡು ಕುಂಟೆ ಹೊಡ್ಕೊಂಡು ಹೊತ್ತು 3 ಒಳಗೆ 1 ಎಕರೆ ಹೊರಬಿಟ್ಟಿ ಸರ್. ನಾನು ಅದನ್ನ ಹೇಳ್ಕೊಳಕ್ಕೆ ಈಗ ನೋಕಲ್ಲ, ಏನು ಮಾಡ್ಯಾರ ಅವ್ರು ಅಂತಾರೆ, ಏನು ಮಾಡಂಗೈತಿ, ಏನು ಹೇಳಂಗಲ್ಲ. ಯಾಕೆ ನಿಮ್ಮಷ್ಟು ಆಸಕ್ತಿ ತೋರಿಸಲ್ಲ ವ್ಯವಸಾಯದ ಮೇಲೆ ಈಗ ನೋಡಿದ್ರು ಅನ್ಸುತ್ತೆ? ಹೌದು ಸರ್, ಈಗ ನಾವು ಮಾಡೋಷ್ಟು ಈಗಿನ ಹುಡುಗರು ಮಾಡೋಷ್ಟು ಈ ಟ್ಯಾಕ್ಟ್ರಿ ಬಂದವು, ಎತ್ತುಗಳು ಮನೆಯಾಗ ಊರಾಗ 10 ಜೊತೆ ಎತ್ತುಗಳು ಇರಲ್ಲ, ಹಾಗಾಗಿ ಟ್ಯಾಕ್ಟ್ರಿ ಮೇಲೆ ಮೇಲೆ ಮಾಡೋದು ಏಟು ಬರ್ತಾರೆ ಮಾಡ್ಕೊಂಬಂದು ಆರಾಮಾಗಿ ಶಿಸ್ತಾಗಿರ್ತಾರೆ ಅವ್ರು. ನಾವು ಮತ್ತು ಪೇಚಾರ ಅಂದ್ರೆ ನನ್ನ ನೆಮ್ಮದಿ ಜೀವ ಐತಿ. ನಾವು ಎಷ್ಟು ಕೆಲಸ ಮಾಡಿರ್ತೋ ಆರೋಗ್ಯ ಅಷ್ಟು ಚೆನ್ನಾಗಿರ್ತದೆ ಸರ್. ಅದೊಟ್ಟು ಮೇನ್ ಈ ಕಾರ್ಯಕ್ರಮ ಕೇಳೋಂಥ ರೈತ ಬಾಂಧವ್ರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಮಾಡ್ಬೋದು, ನಾವು ಈಗ ಫೋನ್ ನಂಬರ್ ಕೊಡ್ತೇವೆ. ಅವ್ರು ಹಿಂದೆ ಮತ್ತು ಚಳಿಕೇರಿ ಕಸಿದ್ರು, ಇದು ಆಕಾಶವಾಣಿಯಾಗಿ ಇದು ಮಾಡ್ಕೊಂಡು ಹಿಂದೆ ಚಳಿಕೇರಿ ಕಾಣಿಸಿದ್ರು, ಭೇಟಿ ಮಾಡಿ ಕೊಟ್ಟೋಗಿದ್ದು ಬಂದು ಸಿದ್ದೂರ್ಗ ಆಕಾಶವಾಣಿಯಿಂದಲೇ ಕರೆಸಿದ್ರು ಅವರು, ಭೇಟಿ ಮಾಡಿ ಹೋಗಿದ್ದೆ ಸಹ. ಅಂದರೆ ಜಾಸ್ತಿ ಅಂದರೆ ನಮಗೆ ಫಂಕ್ಷನ್ನಾಗ ಹೆಚ್ಚಿಗೆ ಹೊರಗೆ ಎಂದು ಹೋಗಿ ಮಾತಾಡಲ್ಲ, ಮಾತಾಡೋ ಕಡಿಮೆ. ಈಗ ನಾವು ಒಬ್ಬನೇ ಹೆಂಗೆ ಮಾತಾಡ, ಮುಂದೆ ಜನ ಮಾಡ್ಕೊಟ್ಟು ಏನಂತಾರೆ ಏನು ನಾವು ಮಾತಿಗೆ ಅಂತಂದೇಳಿ ಸ್ವಲ್ಪ ಅಸಹ್ಯ ಏನಾಗತ್ತ, ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ, ಯಾರು ಮಾತಾಡೋ ಸುಮ್ಮನೆ. ನೀವು ಫೋನ್ ನಂಬರ್ ಹೇಳ್ರಿ. 72-59-67-34. ಇದು ಹೊನ್ನಾಳಿ ತಾಲೂಕು ಎಸ್ ಮಲ್ಲಾಪುರ ಗ್ರಾಮದ ಕೃಷಿಕರಾದ ಜಿ ಓಂಕಾರಪ್ಪ ಅವರ ಮೊಬೈಲ್ ಸಂಖ್ಯೆ 7259-67-34. ಭಾಳ ಸಂತೋಷ ಓಂಕಾರಪ್ಪರ, ಇದುವರೆಗೂ ನೀವು ಈ ಕೃಷಿ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಯಾವ ರೀತಿ ಅನುಕೂಲ ಮಾಡ್ಕೊಂಡಿದ್ರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರೆ ನಮ್ಮ ರೈತ ಬಾಂಧವರಿಗೆ ಸಂತೋಷ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ, ಧನ್ಯವಾದಗಳು ಎಲ್ಲರಿಗೂ. ನಮ್ಮ ರೈತ ಬಾಂಧವರಿಗೂ ನಮಸ್ಕಾರ, ನಮ್ಮ ರೈತಾಪಿ ವರ್ಗರಿಗೂ ನಮಸ್ಕಾರ. ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಜಿ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನವ್ವ, ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಯ್ತಾ ಇದ್ದೆ ಅಶಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸ್ಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು 2ನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕು ಸಹಾಯ ಮಾಡ್ತೀನಿ. ಅಶಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ. ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಇದೀಗ ರೈತರಿಗೆ ಸಲಹೆ. ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ಉಂಟಾಗುತ್ತಿರುವ ಹವಾಮಾನ ವೈಪರೀತ್ಯ, ಅನಿಶ್ಚಿತ ಮಳೆ, ಹೆಚ್ಚಾಗುತ್ತಿರುವ ಖರ್ಚಿನಿಂದ ಕೃಷಿಯು ಸುಸ್ಥಿರತೆಯನ್ನು ಕಳೆದುಕೊಳ್ಳುತ್ತಿದೆ. ಇತ್ತೀಚೆಗೆ ಹೆಚ್ಚಿನ ರೈತರು ಏಕಬೆಳೆ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ, ಅಂದರೆ ಕೇವಲ ಒಂದೇ ತರಹದ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಉದಾಹರಣೆಗೆ, ಶೇಂಗಾ ಬೆಳೆಯರು ಶೇಂಗಾನೇ ಬೆಳೆಯೋದು, ಮೆಕ್ಕೆಜೋಳ ಬೆಳೆಯರು ಮೆಕ್ಕೆಜೋಳನೇ ಬೆಳೆಯೋದು, ರಾಗಿ ಬೆಳೆಯರು ರಾಗಿನೇ ಬೆಳೆಯೋದು. ಈ ರೀತಿ ಒಂದೇ ಬೆಳೆಯ ಒಂದು ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ. ಇದರಿಂದ ಬೆಳೆ ನಷ್ಟ ಸಂಭವಿಸುವ ಸಾಧ್ಯತೆ ಹೆಚ್ಚಿರುವುದಲ್ಲದೆ ಬೆಳೆ ನಿರ್ವಹಣೆಗೆ ಹಾಗೂ ರೈತರ ಜೀವನ ನಿರ್ವಹಣೆಗೆ ಅಧಿಕ ಖರ್ಚು ಆಗುತ್ತೆ. ಅಧಿಕ ಖರ್ಚು ಯಾಕೆ ಆಗುತ್ತಪ್ಪ ಅಂದರೆ, ಹಿಂದಿನ ಕಾಲದಲ್ಲಿ ನಾವು ಮೆಕ್ಕೆಜೋಳ, ರಾಗಿ, ಶೇಂಗಾ, ಈರುಳ್ಳಿ ಮುಂತಾದ ಬೆಳೆಗಳ ಜೊತೆಗೆ ಅಕ್ಕಡಿ ಬೆಳೆಗಳನ್ನು ಬೆಳೀತಿದ್ವಿ. ಉದಾಹರಣೆಗೆ, ತೊಗರಿ, ಸಾಸಿವೆ, ಉಚ್ಚೆಳ್ಳು ಇಂಥವನ್ನು ಸಿಡಿಗಾಳುಗಳಾಗಿ ನಾವು ಬೆಳೀತಾ ಇದ್ವಿ. ಹಾಗೆ ಎಲ್ಲರ ಮನೆಗಳಲ್ಲೂ ಸಹ ದನಕರುಗಳು ಇರ್ತಿದ್ವು. ಮನೆಗಳಿಗೆ ಬೇಕಾದ ತರಕಾರಿಗಳನ್ನು ನಾವೇ ಬೆಳೆದುಕೊಳ್ತಿದ್ವಿ. ಇದರಿಂದ ಹೊರಗಡೆ ಅವಲಂಬನೆ ಕಡಿಮೆ ಆಗ್ತಿತ್ತು. ಹಾಗೇನೆ ವಿವಿಧ ಮೂಲಗಳಿಂದ ಆದಾಯವು ರೈತರಿಗೆ ಬರುವುದರ ಜೊತೆಗೆ ಖರ್ಚು ಸಹ ಕಡಿಮೆ ಆಗ್ತಿತ್ತು. ಹಾಗಾಗಿ ಕೇವಲ ಬೆಳೆಗಳಿಂದ ಬರುತ್ತಿರುವ ಆದಾಯದಿಂದ ರೈತರ ಜೀವನ ನಿರ್ವಹಣೆ ಕಷ್ಟವಾಗಿದ್ದು, ಬೆಳೆ ಬೆಳೆಯುವುದರ ಜೊತೆಗೆ ಕೃಷಿ ಅವಲಂಬಿತ ಉಪಕಸುಬುಗಳಾದ ತೋಟಗಾರಿಕೆ, ಹೈನುಗಾರಿಕೆ, ಕುರಿ ಸಾಕಣೆ, ಮೇಕೆ ಸಾಕಣೆ, ಮೇವು ಬೆಳೆಗಳನ್ನು ಬೆಳೆಯುವುದು, ಹೀಗೆ ವಿವಿಧ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು, ಅಂದರೆ ಒಂದೇ ಬೆಳೆ ಬೆಳೆಯುವ ಬದಲಾಗಿ 2 ಅಥವಾ ಹೆಚ್ಚಿನ ಬೆಳೆಗಳನ್ನು ಒಂದೇ ಜಾಗದಲ್ಲಿ ಏಕಕಾಲಕ್ಕೆ ಬೆಳೆಯುವ ಜೊತೆಗೆ ಉಪಕಸುಬುಗಳಾದ ತೋಟಗಾರಿಕೆ, ಹೈನುಗಾರಿಕೆ, ಕುರಿ ಸಾಕಣೆ, ಮೇಕೆ ಸಾಕಣೆ, ಕೋಳಿ ಸಾಕಣೆ, ಜೇನು ಸಾಕಣೆ, ಅರಣ್ಯ ಕೃಷಿ ಮುಂತಾದ ಪದ್ಧತಿಗಳನ್ನು ಅಳವಡಿಸಿಕೊಂಡು ಸುಸ್ಥಿರ ರೀತಿಯಲ್ಲಿ ಕೃಷಿ ಮಾಡಿ ಹೆಚ್ಚು ಆದಾಯ ಗಳಿಸುತ್ತಾ ವರ್ಷ ಪೂರ್ತಿ ಆರ್ಥಿಕವಾಗಿ ಸಬಲರಾಗಬೇಕು. ಸರಳವಾಗಿ ಹೇಳುವುದಾದರೆ, ಕೃಷಿ ಮತ್ತು ಅದರ ಉಪಕಸಬುಗಳನ್ನು ಅನುಕೂಲಕ್ಕೆ ತಕ್ಕಂತೆ ವಿಸ್ತರಿಸಿಕೊಂಡು ಪರಾವಲಂಬನೆ ಕಡಿಮೆ ಮಾಡಿಕೊಳ್ಳೋದು. ಈಗ ಸಮಗ್ರ ಕೃಷಿ ಪದ್ಧತಿ ಮಾಡೋದ್ರಿಂದ ನಮಗೆ ಲಭ್ಯವಿರುವ ಜಾಗವನ್ನು ಸದ್ಬಳಕೆ ಮಾಡಿಕೊಳ್ಬೋದು. ಒಂದೇ ಹೊಲದಲ್ಲಿ ಒಂದಕ್ಕೊಂದು ಪೂರಕವಾದ ಸಹಾಯಕವಾಗುವಂಥ ಬೆಳೆಗಳನ್ನು ಬೆಳೆಯಬಹುದು. ಮುಖ್ಯ ಬೆಳೆಗಳ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಬೆಳೆಯಬಹುದು. ಜೊತೆಗೆ ಜಮೀನುಗಳ ಹಂಚಿನಲ್ಲಿ ಅರಣ್ಯ ಮರಗಳನ್ನು ನೆಡಬಹುದು. ಬದುಗಳ ಮೇಲೆ ತರಕಾರಿಗಳನ್ನು ಬೆಳೆಯಬಹುದು. ಹೀಗೆ ಕಡಿಮೆ ಜಾಗದಲ್ಲಿ ಹಲವಾರು ಬೆಳೆಗಳನ್ನು ನಾವು ಬೆಳೀಬಹುದು. ಮಣ್ಣಿನ ಆರೋಗ್ಯವನ್ನು ಇದರಿಂದ ವೃದ್ಧಿಸಬಹುದು. ಹೆಂಗಪ್ಪ ಅಂದರೆ, ಏಕ ಬೆಳೆಗಳೊಂದಿಗೆ ದ್ವಿದಳ ಧಾನ್ಯಗಳು, ಹೂವು, ಬೆಳೆ ಪರಿವರ್ತನೆ, ಹಾಗೆ ದನಕರುಗಳ ಸಾಕಣೆ, ಎರೆಹುಳು ಗೊಬ್ಬರ ಬಳಕೆಯಿಂದ ಮಣ್ಣಿನ ಫಲವತ್ತತೆ ವೃದ್ಧಿಯಾಗುತ್ತದೆ. ಹಾಗೆಯೇ ಮಣ್ಣಿನ ಸವಕಳಿಯೂ ಕಡಿಮೆ ಆಗುತ್ತಂತ ಹೇಳಬಹುದು. ಕಳೆ ಮತ್ತು ಕೀಟಗಳ ನಿರ್ವಹಣೆ ಇದರಿಂದ ಸುಲಭ ಆಗುತ್ತೆ. ಅಂದರೆ ಬೆಳೆಗಳೊಂದಿಗೆ ಚೆಂಡು ಹೂವು ಬೆಳೆಯುವುದರಿಂದ ಕೀಟಗಳ ಹಾವಳಿ ಕಡಿಮೆಯಾಗುತ್ತೆ. ಹಾಗೆ ಮಿಶ್ರ ಬೆಳೆ ಪದ್ಧತಿಗಳಲ್ಲಿ ಕೀಟಗಳ ಹಾವಳಿ ಸಹ ಕಡಿಮೆಯಾಗುತ್ತೆ. ಸಗಣಿರಾಡಿ ಬಳಕೆಯಿಂದ ನಾವು ರೋಗ ಮತ್ತು ಕೀಟಗಳ ಬಾಧೆಯನ್ನು ಕಡಿಮೆ ಮಾಡಬಹುದು. ಏಕಬೆಳೆ ಪದ್ಧತಿಗೆ ಹೋಲಿಸಿದರೆ ನಾವು ಸಮಗ್ರ ಕೃಷಿ ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಬೇರೆ ಉಪಕಸಬುಗಳನ್ನು ಮಾಡಬಹುದು. ನಮ್ಮಲ್ಲೇ ಲಭ್ಯವಿರುವ ಸಂಪನ್ಮೂಲಗಳ ಒಂದು ಬಳಕೆಯನ್ನು ಮಾಡಿಕೊಳ್ಬಹುದು. ಇದರಿಂದ ಇಳುವರಿ ಜಾಸ್ತಿಯಾಗುತ್ತೆ, ಉತ್ತಮ ಬೆಳೆ ನಿರ್ವಹಣೆ ಸಾಧ್ಯವಾಗುತ್ತೆ. ಸಾವಯವ ಗೊಬ್ಬರಗಳ ಬಳಕೆ ಮತ್ತು ಬೆಳೆ ಪರಿವರ್ತನೆ ಮಾಡಿ ಇದರಿಂದ ಹೆಚ್ಚಿನ ಇಳುವರಿ ಜೊತೆಗೆ ವರ್ಷ ಪೂರ್ತಿ, ಅಂದರೆ ವರ್ಷದ 365 ದಿನವೂ ನಮಗೆ ಆದಾಯ ಬರೋ ರೀತಿಯಲ್ಲಿ ನಾವು ಮಾಡಬಹುದು. ಉದಾಹರಣೆಗೆ ಕೋಳಿ ಸಾಕಣೆ ಮಾಡೋದು, ಮೀನು ಸಾಕಣೆ ಮಾಡೋದು, ಜೇನು ಕೃಷಿ ಮಾಡೋದು, ಹೀಗೆ ಹಲವಾರು ಪದ್ಧತಿಗಳ ಮೂಲಕ ನಿರಂತರ ಆದಾಯವನ್ನು ನಾವು ಪಡಿಬಹುದು. ಸಮಗ್ರ ಕೃಷಿ ಪದ್ಧತಿ ಮಾಡೋದ್ರಿಂದ ನಮಗೆ ಸಾಕಷ್ಟು ಅನುಕೂಲಗಳಿದ್ದಾವೆ. ಅಂದರೆ ಈ ಪದ್ಧತಿಯಲ್ಲಿ ಬೆಳೆಯ ಉತ್ಪಾದನೆ ಮುಖ್ಯ ಒಂದು ಗುರಿಯಾಗಿರುತ್ತೆ. ಇತರೆ ಕಸಬುಗಳು ಬೆಳೆಯ ಉತ್ಪಾದನೆಗೆ ಪೂರಕವಾಗಿ ಪ್ರಮುಖವಾಗಿರ್ತವೆ. ಜಾನುವಾರು ಆಧಾರಿತ ಕೃಷಿ ಪದ್ಧತಿಗಳನ್ನು ನಾವು ಇಲ್ಲಿ ಅಳವಡಿಸಬೇಕಾಗುತ್ತೆ. ಮರ ಆಧಾರಿತ ಕೃಷಿ ಪದ್ಧತಿಯನ್ನು ಮಾಡ್ಕೋಬೇಕಾಗುತ್ತೆ. ತೋಟಗಾರಿಕೆ ಆಧಾರಿತ ಕೃಷಿ ಪದ್ಧತಿಯನ್ನು ನಾವು ಮಾಡಬಹುದು. ಉದಾಹರಣೆಗೆ ಅಂದರೆ ತರಕಾರಿ, ಹಣ್ಣು, ಹೂವು ಈ ರೀತಿ ಬೆಳಿಬೋದು. ರೇಷ್ಮೆ ಕೃಷಿ ಮಾಡ್ಬೋದು, ಮೀನುಗಾರಿಕೆ ಮಾಡ್ಬೋದು, ಜೇನು ಕೃಷಿ ಮಾಡ್ಬೋದು. ತ್ಯಾಜ್ಯಗಳ ಮರುಬಳಕೆ ಹಾಗೂ ವರ್ಷ ಪೂರ್ತಿ ಆದಾಯ ನಾವು ಗಳಿಸ್ತಾನೆ ಇರ್ಬೋದು. ಸಮಗ್ರ ಕೃಷಿ ಪದ್ಧತಿ ಮಾಡುವಂಥ ರೈತರಿಗೆ ಈ ರೈತ ಬಂಧು ಅಭಿಯಾನದಡಿ ಎರೆಹುಳು ಘಟಕಗಳ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಸಹಾಯಧನವು ದೊರೆಯುತ್ತೆ. ಜೊತೆಗೆ 2021-22 ಸಾಲಿನಿಂದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿ ಸಮಗ್ರ ಕೃಷಿ ಪದ್ಧತಿ ವಿಸ್ತರಣೆ ಹಾಗೂ ಜನಪ್ರಿಯಗೊಳಿಸುವ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗುತ್ತೆ. ರೈತ ಬಂಧುವರೇ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರವನ್ನಾಗಲಿ, ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ ತಾಲೂಕು ಸಹಾಯ ಕೃಷಿ ನಿರ್ದೇಶಕರನ್ನಾಗಲಿ ಸಂಪರ್ಕಿಸಬಹುದು. ಕಿಸಾನ್ ಕಾಲ್ ಸೆಂಟರ್ 1800-1855 ಅಥವಾ ರೈತ ಸಹಾಯವಾಣಿ 1800-4255-3553 ಶುಲ್ಕರಹಿತ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ರೈತರಿಗೆ ಸಲಹೆ ಕೇಳಿದ್ರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ಇವರು ಪ್ರಕಟಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಚಿತ್ರದುರ್ಗ ಮಾರುಕಟ್ಟೆಯ ಧಾರಣೆಗಳು. ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,729 ರೂಪಾಯಿಗಳು. ನೆಲಗಡಲೆ, ಶೇಂಗಾ ನಾಟಿ ಕನಿಷ್ಠ 3,119 ಗರಿಷ್ಠ 7,510 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಪ್ರತಿ ಕ್ವಿಂಟಾಲ್ಗೆ 1,850-1,821 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ 2,819-5,249 ರೂಪಾಯಿಗಳು. ತೊಗರಿ ಕನಿಷ್ಠ 1,286 ಗರಿಷ್ಠ 5,869 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆಯ ಧಾರಣೆ. ನೆಲಗಡಲೆ, ಶೇಂಗಾ, ಗೆಜ್ಜೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2,089 ಗರಿಷ್ಠ 6,929 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ 1,426-1,789 ರೂಪಾಯಿಗಳು. ಸೂರ್ಯಕಾಂತಿ 4,500-5,629. ಇನ್ನು ದಾವಣಗೆರೆ ಮಾರುಕಟ್ಟೆಯ ಧಾರಣೆಗಳು ಈ ರೀತಿವೆ. ಅಲಸಂದಿಕಾಯಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2,500 ಗರಿಷ್ಠ 3,000 ರೂಪಾಯಿಗಳು. ಸೇಬು 5,800-6,200. ಬೋದುಗುಂಬಳಕಾಯಿ 1,200-1,600. ಬಾಳೆಹಣ್ಣು, ಏಲಕ್ಕಿ ಬಾಳೆ 2,000-2,500. ಪಚ್ಚಬಾಳೆ 700-1,000. ಹುಳಿಕಾಯಿ 1,600-2,800. ಬೀಟ್ರೂಟ್ 3,000-3,500. ಹಾಗಲಕಾಯಿ 5,000-5,500. ಸೋರೆಕಾಯಿ 2,000-2,500. ಬದನೆಕಾಯಿ 1,500-2,000. ಗೋರಿಕಾಯಿ 1,600-2,500. ಎಲೆಕೋಸು 3,000-3,500. ದಪ್ಪಮೆಣಸಿನಕಾಯಿ 6,000-7,000. ಕ್ಯಾರೆಟ್ 5,000-6,000. ಹೂಕೋಸು 1,000-1,400. ಸಪೋಟ 3,500-3,800. ಸೌತೆಕಾಯಿ 3,500-4,500. ದ್ರಾಕ್ಷಿ 3,500-4,000 ರೂಪಾಯಿಗಳು. ಅವರೆಕಾಯಿ 4,000-4,500. ಹಸಿಮೆಣಸಿನಕಾಯಿ 4,000-5,000. ಕರ್ಬೂಜ 1,300-1,500. ನವಿಲುಕೋಸು 2,500-3,000. ಬೆಂಡೆಕಾಯಿ 4,000-4,500. ನಿಂಬೆಹಣ್ಣು 2,000-2,400. ಮೂಸಂಬಿ 3,600-3,800. ಈರುಳ್ಳಿ 500-2,500. ಕಿತ್ತಳೆ 1,800-2,500. ಪಪ್ಪಾಯಿ 1,600-1,800. ಅನಾನಸ್ 1,500-1,900. ದಾಳಿಂಬೆ 3,500-4,000. ಇನ್ನು ಆಲೂಗಡ್ಡೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 1,000-1,400 ರೂಪಾಯಿಗಳು. ಮೂಲಂಗಿ 1,500-2,000 ರೂಪಾಯಿಗಳು. ಹೀರೆಕಾಯಿ 3,000-3,500. ಸೀಮೆ ಬದನೆಕಾಯಿ 1,500-2,000. ಸವಣಗಡ್ಡೆ 2,500-3,000. ಸಿಹಿಗೆಣಸು 2,000-2,500. ತೊಗರಿಕಾಯಿ 4,500-5,500. ತೊಂಡೆಕಾಯಿ 3,000-3,500. ಟೊಮೆಟೊ 2,000-2,500. ಕಲ್ಲಂಗಡಿ 1,800-2,000 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 1450 ರಿಂದ ಗರಿಷ್ಠ 2321 ರೂಪಾಯಿಗಳು, ಕಡಲೆಕಾಳು 2806 ರಿಂದ 4839, ಉದ್ದಿನಕಾಳು ಕನಿಷ್ಠ ಮತ್ತು ಗರಿಷ್ಠ 2569 ರೂಪಾಯಿಗಳು, ಇನ್ನು ಹೆಸರುಕಾಳು ಸ್ಥಳೀಯ 3300 ರಿಂದ 6669 ರೂಪಾಯಿಗಳು, ನೆಲಗಡಲೆ ಶೇಂಗಾ 3669 ರಿಂದ 7677 ರೂಪಾಯಿಗಳು, ಬಿಳಿಜೋಳ 1039 ರಿಂದ 2286, ಮೆಕ್ಕೆಜೋಳ ಸ್ಥಳೀಯ 1412 ರಿಂದ 1709, ಮೆಕ್ಕೆಜೋಳ ಸ್ವೀಟ್ ಕಾರ್ನ್ 3016 ರಿಂದ 3056, ನವಣೆ ಹೈಬ್ರಿಡ್ 2269 ರಿಂದ 3246, ಸೂರ್ಯಕಾಂತಿ 5180 ರಿಂದ 6189, ತೊಗರಿ 2309 ರಿಂದ